ಕುದುರೆ ಮುಖಕ್ಕೆ ಸೈಕಲ್ ಸವಾರಿ, ನಿಶ್ಚಲ ಕತ್ತಲಿನಲ್ಲಿ ಚಳಿಗಾಲದ ತೆಳು ಮಂಜಿನ ಹೊದಿಕೆಯಲ್ಲಿ ಮೂಕವಾಗಿದ್ದ ದಾರಿಗೆ ಒಮ್ಮೆಗೆ 4 ಜೋಡಿ ಚಕ್ರಗಳು ಚಕ್ಕಂದಕ್ಕೆ ಸಿಕ್ಕ ಸಂಭ್ರಮ. ರಾಯ್ ರಾಯ್ ರಾಯ್, ಕರಿಯ ಹೊಗೆ ಇಲ್ಲ, ಕರ್ಕಶ ಧ್ವನಿ ಇಲ್ಲ, ಹರಿದೋಡುವ ಧಾವಂತವಿಲ್ಲ. ಸಮಾಧಾನದ ಸವಾರಿಯ 4 ಸೈಕಲ್ಲುಗಳು ಮೇಲೆ ಸವಾರರು. ಮಾರ್ಗದಂಚಿನ ಬಿಳಿಗೀಟು ಇವರ ಸಂಗಾತಿ. ಪ್ರತಿ ಬಿರುಕು ಜಲ್ಲಿಕಣವು ನಿವಾರಿಸಬೇಕಾದ ಅಡ್ಡಿ, ಹಾಗೆಂದು ಲಕ್ಷ್ಯಕ್ಕೆ ಮಿತಿ ಇಲ್ಲ. ಹಾಗೆ ಶತೋತ್ತರ ಕಿಮಿ ಅಂತರದ ಕುದುರೆ ಮುಖವನ್ನೇ ಮಣಿತ ಹೊರಟ ಮಹತ್ವಾಕಾಂಕ್ಷಿಗಳು ನಾವು 4. 5 ಗಂಟೆಗೆ ಮನೆ ಬಿಟ್ಟ ನನ್ನನ್ನು ಕೊಟ್ಟಾರದಲ್ಲಿ ಚಿನ್ಮಯ ದೇಲಂಪಾಡಿ, ಅರವಿಂದ ಕುಡ್ಲರು, ಸುರತ್ಕಲ್ಲಿನಲ್ಲಿ ವೇಣು ವಿನೋದರು ಸೇರಿಕೊಂಡಿದ್ದರು. ಅಂಥ ಚಳಿಯೇನೂ ಇರಲಿಲ್ಲ. ನಗರ ಮಿತಿಯಲ್ಲಿ ಬೀದಿ ದೀಪಗಳ ಅತಿರೇಕದಲ್ಲಿ ದೃಷ್ಟಿ ಮಂದನು ಸಂಭ್ರಮಿಸಬಹುದಿತ್ತು. ಅಲ್ಲಿ ನಮ್ಮ ಗುರುತಿಗೆ ಉಳಿದಂತೆ ಕತ್ತಲ ಓಟಗಳಲ್ಲಿ ನಮ್ಮ ನೋಟಕ್ಕೂ ಒದಗುವಂತೆ ಬಿಳಿ ಪ್ರಭೆಯ ಕೋಲು ಎದುರು ಬಿಟ್ಟಿದ್ದೆವು. ಅದಕ್ಕೂ ಮುಖ್ಯವಾಗಿ ಹಿಂಬಾಲಿಸುವವರಲ್ಲಿ ನಮ್ಮ ಕುರಿತು ಜಾಗೃತಿಯನ್ನುಂಟು ಮಾಡುವಂತೆ ಕೆಂಪು ಮಿನುಗಿನ ದೀಪವನ್ನು ಸಿಕ್ಕಿಸಿಕೊಂಡಿದ್ದೆವು. ತಿಂಡಿಗೆ ಕಡಾರಿ, ಮಧ್ಯಾಹ್ನದ ಊಟಕ್ಕೆ ಕುದುರೆ ಮುಖ, ರಾತ್ರಿಗೆ ಮರಳಿ ಮಂಗಳೂರು. ಹೆಚ್ಚು ಕಡಿಮೆ 200-220 ಕಿಲೋಮೀಟರ್ ನಮ್ಮ ಲಕ್ಷ್ಯ. ತುಸು ಪಳಗಿದ ಸವಾರನಿಗೆ ಮಟ್ಟಸ ದಾರಿಗಳಲ್ಲಿ ಇದು ದೊಡ್ಡ ಲೆಕ್ಕವೇನಲ್ಲ. ಆದರೆ ಇಲ್ಲಿ ಕೊನೆ ಹಂತದ ಸುಮಾರು 24 ಕಿಲೋಮೀಟರ್ ಏಕಕಟ್ಟೇರಿನ ಭಗವತಿ ಘಾಟಿ ನಮಗಿದ್ದ ಸಾಹಸದ ಸವಾಲು. ಅರವಿಂದ ಕುಡ್ಲ ಹೆಸರೇ ಹೇಳುವಂತೆ ಮಂಗಳೂರಿನವರೇ. ಆದರೆ ಸಂಸ್ಥೆಯ ಶಾಲಾ ಅಧ್ಯಾಪಕ ದಿನಗಳಂದು ಕಳಸವಾಸಿಯಾಗಿ ನಿತ್ಯ ಓಡಾಟಕ್ಕೆ ಸಾಮಾನ್ಯ ಸೈಕಲ್ ಇಟ್ಟುಕೊಂಡು ಸಾಕಷ್ಟು ಚಕ್ರ ಸುತ್ತಿದ ಅನುಭವಿ. ತನ್ನ ಕುಟುಂಬ ಮತ್ತು ಬಹುಮುಖಿ ಆಸಕ್ತಿಗಳ ಕಾರಣದಿಂದ ಅರವಿಂದ ಹೆಚ್ಚಿನ ರಜಾ ದಿನಗಳಲ್ಲೆಲ್ಲ ಬಸ್ಸಿನಲ್ಲಿ ಘಟ್ಟ ಇಳಿಯುತ್ತಿದ್ದರು. ಹಾಗೆ ಇದ್ದ ಸಂಸ್ಥೆ ಕಾಣುತ್ತಿದ್ದ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನ ಇವರ ಪ್ರಕೃತಿ ಪ್ರಿಯತೆಯನ್ನು ಹೆಚ್ಚಿಸಿತ್ತು. ಸಹಜವಾಗಿ ಈತ ಅದೇ ಸೈಕಲನ್ನು ಒಂದೆರಡು ಬಾರಿ ಮಂಗಳೂರಿನವರೆಗೂ ಓಡಿಸಿದ್ದಿತ್ತು. ವೃತ್ತಿ ವರ್ಗಾವಣೆಯಲ್ಲಿ ಅರವಿಂದ ಈಚೆಗೆ ಕರಾವಳಿಯ ಮೂಡಂಬೈಲಿಗೆ ಬಂದರು. ವಿವಾಹಿತರೂ ಆದರು. ಈ ಹಂತದಲ್ಲಿ ಅರವಿಂದ ಸಾಮಾನ್ಯರ ಕನಸಿಗೆ ವ್ಯತಿರಿಕ್ತವಾಗಿ ಯಂತ್ರಚಾಲಿತ ವಾಹನಕ್ಕೆ ಬಡ್ತಿ ಬಯಸುವ ಬದಲು ಹೊಸ ತಲೆಮಾರಿನ ಸೈಕಲ್ ಖರೀದಿಸಿದ್ದು ಮಾತ್ರ ವಿಶೇಷ. ಈಗ ಅದಕ್ಕೆ ಒರೆಗಲ್ಲೆಂದೇ ನಮ್ಮೊಡನೆ ಸೇರಿಕೊಂಡಿದ್ದರು. ಸ್ವತಃ ಚಾರಣಪ್ರಿಯ, ಚಿತ್ರಗ್ರಾಹಿ, ವೃತ್ತಿತ ಪತ್ರಕರ್ತರಾದ ವೇಣು ವಿನೋದ್ ನನ್ನ ಕೆಲವು ಪ್ರಕೃತಿಪರ ಚಟುವಟಿಕೆಗಳಲ್ಲಿ ಭಾಗಿಯೂ ಸೈಕಲ್ ಸರ್ಕ್ಯೂಟ್ಗಳ ನಿಷ್ಠಾವಂತ ಓದುಗನೂ ಆಗಿದ್ದರು. ಹಾಗೆ ಸಿಕ್ಕಿದಾಗೆಲ್ಲ ಮೊದಮೊದಲು ತಾನು ಸೈಕಲ್ವಂತನಾಗುವ ಬಯಕೆ ತೋಡಿಕೊಳ್ಳುತ್ತಿದ್ದರು. ಕೊನೆಗೆ 2015 ಹೊಸ ಸೈಕಲ್ ವರ್ಷ ಎಂಬ ತನ್ನದೇ ಹೇಳಿಕೆಯನ್ನು ಮೀರಿ ಹೊಸ ಸೈಕಲ್ಲೇ ಖರೀದಿಸಿದ ಆತುರಗಾರ. ಹಾಗೆಂದು ಕೊಂಡ ಮೇಲೆ ದುಡುಕದೆ ನಿಧಾನಕ್ಕೆ ತನ್ನ ಪೆಡಲ್ ಬಲವನ್ನು ಹೆಚ್ಚಿಸಿಕೊಳ್ಳುತ್ತಾ ಬಂದನು. ಜತೆಗೆ ಸೈಕಲ್ ಯಾನದ ನಿಜ ಮಹತ್ವವನ್ನು ತನ್ನ ಪತ್ರಿಕಾ ಬಳಗಕ್ಕೂ ಅಂದರೆ ವಿಜಯವಾಣಿಗೂ ಮನದಟ್ಟು ಮಾಡಿ ಮಂಗಳೂರಿಗೆ ಪ್ರಥಮವಾಗಿ ಪತ್ರಿಕೆಯದೇ ಒಂದು ಪ್ರದರ್ಶನ ಯಾನವನ್ನು ನಡೆಸಲು ಕಾರಣರಾದರು. ವೇಣುವಿನ ವಾರದ ರಜೆ ಹಾಗೂ ಇತರರ ಮಕರ ಸಂಕ್ರಾಂತಿಯ ರಜೆಯನ್ನು ಸೇರಿಸಿಯೇ ನಮ್ಮ ಈ ಮಹಾಯಾನ ಶುಕ್ರವಾರವೇ ರಸ್ತೆಗಿಳಿದಿತ್ತು. ಈಚೆಗೆ ನನಗೆ ಬಾದರಾಯಣ ಸಂಬಂಧಿಯಾಗಿಯೇ ಪರಿಚಿತನಾದ ತರುಣ ಇಂಜಿನಿಯರ್ ಚಿನ್ಮಯ ದೇಲಂಪಾಡಿ. ಹುಡುಕಿ ಹೋದರೆ ಮನುಕುಲವೇ ಒಂದು ಕುಟುಂಬ ಎಂದು ನಾನು ಪರಿಚಯವನ್ನು ಮರೆಯುತ್ತಿದ್ದೇನೇನೋ. ಆದರೆ ಮತ್ತೆಲ್ಲೋ ಸಿಕ್ಕ ಇವನಪ್ಪ ನಿಮ್ಮ ಪ್ರೇರಣೆಯಲ್ಲಿ ಮಗ ಸೈಕಲ್ ಕೇಳಿದ್ದಾನೆ ಎಂದಾಗ ನನ್ನಲ್ಲಿ ಕುತೂಹಲ ಮೂಡಿತ್ತು. ಕೆಲವೇ ದಿನಗಳಲ್ಲಿ ಈತ ಸೈಕಲ್ ಕೊಂಡದ್ದು ಮಾತ್ರವಲ್ಲದೆ ಗಂಭೀರವಾಗಿ ಮಂಗಳೂರು ಸೈಕಲಿಗರ ಸಂಘದ ಬಳಗದೊಡನೆ ನಿಯತಾಭ್ಯಾಸ ನಡೆಸಿ ದಿನದ ಸರಾಸರಿಯನ್ನು 10-20 ಕಿಲೋಮೀಟರ್ನಿಂದ 100 ಆಚೆಗೆ ಮುಟ್ಟಿಸಿದ್ದ. ಸೈಕಲ್ ಸಾಧಕರಲ್ಲಿ ಅರ್ಹತಾ ಪದವಿಯಾಗಿಯೇ ಪ್ರಚಾರದಲ್ಲಿರುವ ಬ್ರೆವೆಟ್ಗಾಗಿ ಮೈಸೂರಿಗೆ ಧಾವಿಸಿ 200 ಕಿಲೋಮೀಟರ್ ಸಾಧನೆಯಲ್ಲಿ ಯಶಸ್ವಿಯೂ ಆದ. ಸೈಕಲ್ ಸವಾರಿಯ ವೈಯಕ್ತಿಕ ಹಾಗೂ ಸಾಮಾಜಿಕ ಮಹತ್ವವನ್ನು ಚೆನ್ನಾಗಿಯೇ ಮನಗಂಡ ಈ ಮೂವರು ತರುಣರ ಪೆಡಲಾವರ್ತದ ಶ್ರುತಿಗೆ ನನ್ನ ಸಂಚಾರಗಳು ಮೇಳೈಸಿದ್ದಕ್ಕೆ ಈ ಮಹಾಯಾನ ತೊಡಗಿತ್ತು. ನಮ್ಮ ಬಿಸಿಲೆ ಮಹಾಯಾನದಲ್ಲಿ ಭಾಗಿಯಾಗಿದ್ದ ಅಭಿ ಭಟ್ ಪ್ರಸ್ತುತ ಮೈಸೂರು ವಾಸಿ. ನಾವು ಕುದುರೆಗೆ ಹೊರಟಂದೇ ಬೆಳಿಗ್ಗೆ ಆತ ಊರಿಗೆ ಬಂದಿಳಿದಿದ್ದ. ಆತನಿಗೆ ಜತೆಗೊಡುವ ಆಸೆ ಇದ್ದರೂ ಅನುಕೂಲವಿರಲಿಲ್ಲ. ಕನಿಷ್ಠ ದಾರಿಯಲ್ಲೊಮ್ಮೆಯಾದರೂ ಭೇಟಿಯಾಗುವ ಸಂತೋಷಕ್ಕೆ ಅಪ್ಪನ ಬೈಕೇರಿ ನಮ್ಮನ್ನು ಬೆನ್ನಟ್ಟಿದ್ದ. ಮುಲ್ಕಿ ಬಳಿ ನಮ್ಮನ್ನು ಹಿಡಿದು ಫಲ ನೀಡಿ ಶುಭ ಹಾರೈಸಿ ಮರಳುವವನೂ ಇದ್ದ. ಆದರೆ ಸೈಕಲ್ ತುಳಿಯುವ ದುಷ್ಟ ಚತುಷ್ಟಯಕ್ಕೆ ಎರಡು ಸಲ ಕಾಫಿಂಡಿ ಆಗಬಾರದೇಕೆ ಎಂದನ್ನಿಸಿತು. ಅಭಿಯನ್ನು ಸೇರಿಸಿಕೊಂಡು ಪಡುಬಿದ್ರೆ ಸೇರಿದೆವು. ಪಡುಬಿದ್ರೆ ಹಳೆಪೇಟೆಯ ಪುಟ್ಟ ಏಕವ್ಯಕ್ತಿ ಹೋಟೆಲ್ ವೇಣುಗೆ ಸೈಕಲ್ ಸರ್ಕ್ಯೂಟಿನಲ್ಲಿ ಪ್ರಿಯವಾಗಿತ್ತು. ನಾವು ಅದಕ್ಕೇ ನುಗ್ಗಿದೆವು. ಆಗಿನ್ನೂ ಉಪ್ಪಿಟ್ಟು ಚಾ ಮಾತ್ರ ಸಿದ್ಧವಿತ್ತು. ಅದನ್ನೇ ಅನುಭವಿಸುತ್ತಿದ್ದಂತೆ ಆಕಸ್ಮಿಕವೆನ್ನುವಂತೆ ಮತ್ತಿಬ್ಬರು ಸುರತ್ಕಲ್ಲಿನ ಸೈಕಲ್ ಹವ್ಯಾಸಿಗಳು ಅಲ್ಲಿಗೆ ಬಂದಿಳಿದರು. ಅದರಲ್ಲೂ ಕಟ್ಟಡ ನಿರ್ಮಾಣ ವೃತ್ತಿಯ ಪ್ರವೀಣ್, ನನ್ನ ಮಗ ಅಭಯ ಸಿಂಹನ ಸಹಪಾಠಿ ಎಂದು ತಿಳಿದು ಹೆಚ್ಚಿನ ಖುಷಿಯಾಯಿತು. ಅವರ ಅಂದಿನ ಲಕ್ಷ್ಯ ಪಡುಬಿದ್ರೆಗೆ ಸೀಮಿತವಿದ್ದುದರಿಂದ ಅವರೆಲ್ಲರನ್ನೂ ಹಿಂಬಿಟ್ಟು ನಾವು ನಾಲ್ವರೇ ಮತ್ತೆ ಹೆದ್ದಾರಿ ಸೇರಿ ಕಾರ್ಕಳದ ಕವಲಿಗೆ ಹೊರಳಿಕೊಂಡೆವು. ಪಡುಬಿದ್ರೆ ಕಾರ್ಕಳದ್ದು ಬರಿದೇ ದಾರಿಯಲ್ಲ, ವಿಮಾನದ ಇಳಿದಾಣ ಎಂದರೆ ತಪ್ಪಾಗದು. 4 ದಶಕಗಳ ಹಿಂದೆ ಕುದುರೆಮುಖ ಗಣಿ ಯೋಜನೆಯ ಅನಿವಾರ್ಯ ಪ್ರಾಥಮಿಕ ಅಂಗವಾಗಿ ಈ ದಾರಿ ಹೆದ್ದಾರಿಯನ್ನು ಮೀರಿದ ಪರಿಷ್ಕರಣಕ್ಕೆ ಒಳಗಾದದ್ದಿತ್ತು. ಗಣಿ ಯೋಜನೆಯೇ ಕಳಚಿ ಹೋಗಿ ಕಾಲಹತಿಯಲ್ಲಿ ಮಂಕಾಗಿದ್ದ ದಾರಿ ಇಂದು ಅದ್ಭುತ ಪುನರುಜ್ಜೀವನ ಪಡೆದಿದೆ. ಈ ವಿಸ್ತರಣೆಯನ್ನು ಸುಲಭವಾಗಿ ಮುಂದುವರಿಸಿ ಶೃಂಗೇರಿ ಹಾಯ್ದು ಶಿವಮೊಗ್ಗ ಸಾಧಿಸಿ ರಾಷ್ಟ್ರೀಯ ಸ್ಥಾನಮಾನ ಕೇಳಿಸುವ ಯೋಚನೆ ಕೇಳಿದ್ದೇವೆ. ಇದು ವನಧಾಮಕ್ಕೆ ಭಾರಿ ಕಂಟಕವಾಗುತ್ತದೆ. ಅಲ್ಲದೆ ಬಳಕೆಯಲ್ಲಿ ಹೆಚ್ಚು ಜನಪ್ರಿಯವೂ ಪ್ರಾಚೀನವೂ ಆದ ಆಗುಂಬೆ ಘಾಟಿ ಅಭಿವೃದ್ಧಿಯನ್ನು ನಿರಾಕರಿಸಿದಂತೆಯೂ ಆಗುತ್ತದೆ ಎನ್ನುವ ವಾದದಲ್ಲಿ ಹೆಚ್ಚು ಹುರುಳಿದೆ. ಇದು ವನಧಾಮದಲ್ಲಿನ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವುದು ಗಮನಿಸಬೇಕಾದ ಅಂಶ. ಈ ಮಾರ್ಗದ ಅಂಚಿನಿಂದ ತೊಡಗಿದಂತೆ ಕೆಲವು ತೀರಾ ಅಮುಖ್ಯ ಕವಲುಗಳು ಹೋಗುವುದನ್ನು ಕಾಣುತ್ತೇವೆ. ಅಲ್ಲೂ ಕೆಲವಲ್ಲಿ ಪ್ರಾದೇಶಿಕ ಆರಾಧನಾ ಸ್ಥಾನಗಳನ್ನುದ್ದೇಶಿಸಿ ಕಟ್ಟಿದ ಸ್ವಾಗತ ದ್ವಾರಗಳಿರುವುದು ಉಂಟು. ಅಂತಲ್ಲೆಲ್ಲ ಮುಖ್ಯ ದಾರಿಯ ವಿಸ್ತರಣೆ ಹಲವು ತರದ ಸಂಕಟಗಳನ್ನು ತರುವುದಿದೆ. ಅದರಲ್ಲೂ ಒಂದೆಡೆ ಮುಖ್ಯ ದಾರಿ ವಿಪರೀತ ತಗ್ಗಿದ್ದುದರಿಂದ ಅಮುಖ್ಯ ದಾರಿಗೆ ಎರಡನೇ ಸಂಪರ್ಕ ದಾರಿ ಮಾಡುವ ಅನಿವಾರ್ಯತೆ ಬಂದದ್ದು ಕಾಣುತ್ತಿತ್ತು. ಆಗ ಮೊದಲಿನ ದಾರಿಗೆ ಕಮಾನು ಕಟ್ಟಿಸಿದ ಸೇವಾರ್ಥಿಗಳಿಗೆ ಎರಡನೆಯದಕ್ಕೂ ಕಟ್ಟಿಸುವ ಅನಿವಾರ್ಯ ಹೊರೆ ಹೊರುವ ಕಷ್ಟ ಬಂದಿದೆ. ಮಂಗಳೂರು ವೃತ್ತನಿಂದ ಉಡುಪಿ ಪ್ರವೇಶಿಸುವಲ್ಲಿ ಹಿಂದೆ ಯಾವುದೋ ಒಂದು ಮಠ ಕಟ್ಟಿಸಿದ್ದ ಗೀತೋಪದೇಶದ ಚಿತ್ರಣವಿರುವ ಸ್ವಾಗತ ದ್ವಾರ ಇಂದು ಅನಾಥವಾಗಿ ಗುಡ್ಡದ ತುದಿಯಲ್ಲಿ ನಿಂತಿರುವುದು ಮರೆಯಲುಂಟೆ? ನಂದಿಕೂರು ಕಳೆಯುತ್ತಿದ್ದಂತೆ ಅರುಣರಾಗ ಪಸರಿಸಿತು. ಅಲ್ಲಿ ಬಹು ಹಿಂದೆ ನಮ್ಮ ಶಿಲಾರೋಹಣ ತರಬೇತಿಗೊಂಡಿಕೊಂಡ ಬಂಡೆಗಳು ಹಿನ್ನೆಲೆಯ ಉಷ್ಣ ವಿದ್ಯುತ್ ಸ್ಥಾವರದ ಭಾರಿ ಹೊಗೆ ನಳಿಕೆಗಳ ಪ್ರಭಾವದಲ್ಲಿ ಕಳಾಹೀನವಾಗಿದ್ದವು. ಮುಂದುವರಿದಂತೆ ಗರ್ಭಗುಡಿಯ ಅಂಗವಾಗಿಯೇ ಭಾರಿ ಬಂಡೆ ಹೊಂದಿ ಪುಟ್ಟ ಗುಡಿಯಂತಿದ್ದ ರಚನೆ ಇಂದು ಅಡ್ವಯ ಮಹಾಪುಣ್ಯಕ್ಷೇತ್ರವಾಗಿಯೇ ವಿಸ್ತರಣೆಗೊಂಡಿರುವುದನ್ನು ಕಂಡೆ. ಅಲ್ಲಿ ಮರುದಿನ ನಡೆಯಲಿದ್ದ ಕಂಬಳದ ಸಿದ್ಧತೆಗಳು ಭರದಿಂದ ಸಾಗಿದ್ದವು. ಬೆಳ್ಮಣ್ಣಿಗಾಗುವಾಗ ಬೆಳ್ಕರಿಸಿದ ಸೂರ್ಯನೇ ಪ್ರತ್ಯಕ್ಷನಾಗಿದ್ದ. ಧೂಪದ ಕಟ್ಟೆಯಲ್ಲಿ ಬರಲಿರುವ 10 ಇಗರ್ಜಿಯ ವಾರ್ಷಿಕ ಜಾತ್ರಾ ಸಿದ್ಧತೆಗಳು ಮೆರೆದಿದ್ದುವು. 4 ದಶಕಗಳ ಹಿಂದೆ ನಾನು ಮಂಗಳೂರಿನಲ್ಲಿ ಅಂಗಡಿ ತೆರೆದ ಹೊಸತರಲ್ಲಿ ಇಲ್ಲಿನ ಸಾಂತು ಮೇರಿ ಒಂದು ಲೆಕ್ಕದಲ್ಲಿ ಜಾತ್ಯಾತೀತ ಜನಪ್ರಿಯತೆಯನ್ನೇ ಗಳಿಸಿತ್ತು. ಆ ಜಾತ್ರಾ ದಿನಗಳಲ್ಲಿ, ಅಂದರೆ ಸುಮಾರು 4-5 ದಿನ ನಡೆಯುತ್ತದೆ, ಸಂಜೆಯಾಗುತ್ತಿದ್ದಂತೆ ಮಂಗಳೂರಿನ ಹಲವು ಸಿಟಿ ಬಸ್ಸುಗಳು ವಿಶೇಷ ಯಾನಗಳನ್ನು ಅತ್ತೂರಿಗೆ ವಿಸ್ತರಿಸುತ್ತಿದ್ದವು. ಅದರ ತಮಾಷೆ ನೋಡಲು ನಾನು ಮಿತ್ರ ಬಳಗ ಕಟ್ಟಿಕೊಂಡು 1-2 ವರ್ಷ ಹೋಗಿ ಬಂದಿದ್ದೆ. ಧೂಪದ ಕಟ್ಟೆ ಕಳೆದ ಮೇಲೆ ದಾರಿ ಕಾರ್ಕಳದ ಪರ್ಪಲೆ ಗುಡ್ಡೆ ಹಿಮ್ಮಯ್ಯನ್ನು ಏರುತ್ತದೆ. ಅದರ ತಲೆಯ ಪದವಿನಲ್ಲಿ 5 ಮಿನಿಟು ವಿರಮಿಸಿ ಮುಂದುವರಿದೆವು. ಕಾರ್ಕಳ ಕಳೆಯುತ್ತಿದ್ದಂತೆ ನಮ್ಮ ದಿಟ್ಟಿಯನ್ನು ಅಡ್ಡಗಟ್ಟಬೇಕಿದ್ದ ಪಶ್ಚಿಮಘಟ್ಟ ಶ್ರೇಣಿ ಅಂದು ಪೂರ್ಣ ಮರೆಯಾಗಿತ್ತು. ಆದರೆ ಅಭಿವೃದ್ಧಿಯ ಕಟುಕನಿಗೆ, ಅಂದರೆ ಗಣಿಗಾರಿಕಾ ಯೋಜನೆ, ವನರಮಣೆಯ ರಕ್ಷಾಬಂಧನ, ಅಂದರೆ ರಾಷ್ಟ್ರೀಯ ಉದ್ಯಾನ ಬಿಗಿಯಾಗಿಯೇ ಕಟ್ಟಿದ್ದಾಗಿದೆ. ಹಾಗಾಗಿ ನಿಜದಲ್ಲಿ ಮಾಯವಾಗಿರದು, ಕೇವಲ ಮಂಜಿನಾಟ ಎಂಬ ಭರವಸೆಯೊಡನೆಯೇ ಬಜಗೋಳಿಯಲ್ಲಿ ಸರಿಯಾದ ಉಪಹಾರ ಸೇವನೆಗೆ ನಿಂತೆವು. ಹಿಂದೆ ಅಜಕಾರು ದಾರಿಯ ಓರೆಯಲ್ಲಿದ್ದ ಭುವನೇಶ್ವರಿ ತನ್ನ ವೈವಿಧ್ಯಮಯ ರುಚಿಯ ಬಲದಲ್ಲೇ ಬೆಳೆದು ಮುಖ್ಯ ದಾರಿಗೆ ತಿರುಗಿ ಹೊಸ ರೂಪ ತಳೆದು ವರ್ಷಗಳು ಕೆಲವಾಗಿವೆ. ಹಾಗೆಂದು ಶುಚಿ ರುಚಿಗಳಲ್ಲಿ ಹಿಂದೆ ಬೀಳದಿರುವುದಕ್ಕೆ ನಾವೆಲ್ಲ 3 ಸುತ್ತಿನ ತಿಂಡಿ ಖಾಲಿ ಮಾಡಿದ್ದೆವು. ಏನು ತಿಂದರೂ ಕರಗಿಸಲು ಎದುರಿನ ಘಟ್ಟ ಸಾಲಿದೆ ಎಂಬ ಧೈರ್ಯವೇನೋ ಇತ್ತು. ಆದರೆ ಹೊಟ್ಟೆ ಭಾರ ಹೆಚ್ಚಾಗಿ ಘಟ್ಟ ಏರಲು ಕಷ್ಟವಾದೀತು ಎಂಬ ಭಯವೂ ಇದ್ದುದರಿಂದ ಅಷ್ಟಕ್ಕೆ ಮುಗಿಸಿ ಮತ್ತೆ ದಾರಿಗಿಳಿದೆವು. 6-8 ಕಿಲೋಮೀಟರ್ ಒಳಗೆ ಮಾಳದ ಕೈಕಂಬ ಸಿಕ್ಕಿತು. ಅಲ್ಲೇ ರಾಷ್ಟ್ರೀಯ ಉದ್ಯಾನದ ವಾಹನ ತನಿಖಾ ಠಾಣೆ ಇದೆ. ಎಲ್ಲ ವಾಹನಗಳಿಗೂ ಇಲ್ಲಿ ಪ್ರವೇಶದ ಸಮಯ ಸೂಚನೆಯ ಚೀಟಿಯನ್ನು ಉಚಿತವಾಗಿಯೇ ನೀಡುತ್ತಾರೆ. ಅದರಲ್ಲಿ ಅವರಿಗೆ ರಾಷ್ಟ್ರೀಯ ಉದ್ಯಾನದ ಗಡಿ ದಾಟಿ ಹೊರಹೋಗಲು ಸಮಯ ಮಿತಿಯನ್ನು ವಿಧಿಸಿರುತ್ತಾರೆ. ಇದನ್ನು ಮೀರುವುದು ಶಿಕ್ಷಾರ್ಹ ವನ್ಯ ಅಪರಾಧ. ಇದರ ಮೂಲ ಉದ್ದೇಶ ವನದೊಳಗೆ ಯಾರೂ ಅನುಮತಿ ರಹಿತ ವಾಸ ವಿಹಾರ ಮಾಡಬಾರದು. ಅಂದರೆ ಉದ್ಯಾನದೊಳಗೆ ಅವಧಿ ಮುಗಿದ ಗಣಿಗಾರಿಕಾ ನಗರಿ ಸಹಿತ ಯಾವುದೇ ನಾಗರಿಕ ಜೀವನ ನಿಷೇಧಿಸಲಾಗಿದೆ. ಇಲಾಖೆಯ ಸಿಬ್ಬಂದಿಯ ವಸತಿ ಮತ್ತು ಅದು ಶಿಸ್ತುಬದ್ಧವಾಗಿ ನಡೆಸುವ ಪ್ರಕೃತಿ ಶಿಬಿರವಷ್ಟೇ ಇಲ್ಲಿನ ಮನುಷ್ಯ ವಾಸ ವ್ಯವಸ್ಥೆ. ಆದರೆ ಈ ವನ್ಯ ವಲಯದೊಳಗೆ ಹಿಂದಿದ್ದ ಗಣಿಗಾರಿಕಾ ಉದ್ದಿಮೆಯದ್ದೇ ಒಂದು ವಿಚಿತ್ರ. ಗಣಿಗಾರಿಕಾ ಸಂಸ್ಥೆ ಅಥವಾ KIOCL ಎಲ್ಲಕ್ಕೂ ಮೂಲವಾದ ಗಣಿಗಾರಿಕೆಯ ಹಕ್ಕನ್ನೇ ಕಳೆದುಕೊಂಡು ಹೊರ ನಡೆದದ್ದಾಗಿದೆ. ಆದರೆ ಆಗ ತನಗೆ ಪೂರಕ ಅನುಕೂಲಗಳಿಗಷ್ಟೇ ಒದಗಿಸಲಾಗಿದ್ದ ನೆಲದ ಮೇಲೆ ಇನ್ನೂ ತನಗೆ ಹಕ್ಕಿದೆ ಎಂಬ ಭ್ರಮೆ ಅದರಲ್ಲಿ ಉಳಿದಿದೆ. ಇದರಿಂದ ಅದು ತನ್ನ ಕಾಲದ ಅನಿವಾರ್ಯ ರಚನೆಗಳನ್ನು ಇಂದಿಗೂ ಪರಭಾರೆ ಮಾಡಲು ಹುಸಿ ಪ್ರಯತ್ನಗಳನ್ನು ನಡೆಸುತ್ತಲೇ ಇದೆ. ಹೀಗೆ ಅದರ ವಸತಿ ಸೌಕರ್ಯದಲ್ಲಿ ಕೆಲವನ್ನು ಮೂಡಬಿದ್ರೆ ಡಾಕ್ಟರ್ ಮೋಹನ್ ಆಳ್ವ ವಹಿಸಿಕೊಂಡು ಜೀರ್ಣೋದ್ಧಾರ ಮಾಡಿ ಹೋಟೆಲ್ ವ್ಯವಸ್ಥೆ ಮುಂದುವರಿಸಿರುವುದು ಅನ್ಯಾಯ ಮತ್ತು ಆಘಾತಕರ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ತನಿಖಾ ಠಾಣೆ ಸೈಕಲ್ ಮತ್ತು ಪಾದಚಾರಿಗಳ ಮಾರ್ಗ ಬಳಕೆಯನ್ನು ಪ್ರಶ್ನಿಸುತ್ತಿಲ್ಲ. ಬಂಡೀಪುರ ಮುದುಮಲೈ ವನಧಾಮಗಳಲ್ಲಿ ಸೈಕಲ್ ಮತ್ತು ಚಾರಣವನ್ನು ಆನೆಗಳ ಭಯದಲ್ಲಿ ನಿಷೇಧಿಸಲಾಗಿರುವುದು ಇಲ್ಲಿ ನೆನಪಿಸಿಕೊಳ್ಳಬೇಕು. ಅಕಸ್ಮಾತ್ ವಾಸದ ಪ್ರಶ್ನೆ ಕೇಳಿದ್ದರೂ ನಾವು ದಿಟ್ಟ ಬೆಟ್ಟದೆತ್ತರಕ್ಕೆ ದಟ್ಟ ಭೂಭುಜರ ನಡುವಿಗೆ ಬಿಟ್ಟ ಬಾಣದಂತೆ ಸವಾರಿ ಹೋಗಿ ಸಟ್ಟ ಸಂಜೆಗೆ ಮರಳುವವರು ಎಂದೇ ಹೇಳುತ್ತಿದ್ದೆವು. ನಮ್ಮನ್ನು ಯಾರೂ ಕೇಳಲಿಲ್ಲ ಎಂದೇ ಹಾಗೆ ಮುಂದುವರಿದೆವು. ತುಸು ಅಂತರದಲ್ಲೇ ಘಟ್ಟದ ಏರುದಾರಿ ಮೊದಲಿಟ್ಟಿತು. ಪಶ್ಚಿಮಘಟ್ಟ ಏರುವ ಕರ್ನಾಟಕದ ದಾರಿಗಳಲ್ಲಿ ಇದು ತೀರಾ ಕಿರು ವಯಸ್ಸಿನದ್ದಾದ್ದರಿಂದ ರೂಢಿಯ ಹೆಸರುಗಳು ಹಲವು. ಮಾಳದಿಂದ ಹೊರಟದ್ದಕ್ಕೆ ಮಾಳಘಾಟಿ, ಭಗವತಿ ಅರಣ್ಯದ ಮೂಲಕ ಹಾದದ್ದಕ್ಕೆ ಭಗವತಿ ಘಾಟಿ, ಕುದುರೆಮುಖ ಗಣಿನಗರಿಯತ್ತ ಸಾರುವುದಕ್ಕೆ ಕುದುರೆಮುಖ ಘಾಟಿ ಇತ್ಯಾದಿ ಇತ್ಯಾದಿ. ಒಟ್ಟಾರೆ ಕಾಡಿನ ನಿಗೂಢ ಘಟ್ಟದ ಕಾಠಿಣ್ಯಕ್ಕೆಲ್ಲ ಮೇಲುನೋಟದಲ್ಲಿ ಸವಿ ಸವಿ ಸಕ್ಕರೆ ಸವರಿ ಸವಾರಿ ವೀರರನ್ನು ಸತಾಯಿಸುವಲ್ಲಿ ಮಾತ್ರ ಇದು ಬಲು ಘಾಟಿ. ಇದಕ್ಕೆ ನಾನು ಬಹಳ ಹಿಂದೆ ಒಮ್ಮೆ ಸಾಮಾನ್ಯ ಸೈಕಲಿನಲ್ಲೇ ಮತ್ತೆ ಹಲವು ಬಾರಿ ಬೈಕು ಕಾರುಗಳಲ್ಲಿ ಹೋದ ಅನುಭವಗಳೇ ಸಾಕ್ಷಿ. ಮೊದಲ ಸುಮಾರು 18 ಕಿಲೋಮೀಟರ್ ಒಂದೇ ಏರು ಕೋನದ ಸವಾರಿ, ಎತ್ತೆತ್ತರಕ್ಕೆ ಕಾಲು ಚಾಚಿ ಮೇಲೆ ಹಸುರಿನ ಕೊಡೆ ಅರಳಿಸಿದ ಕಾಡು ಮತ್ತು ತಂಪಿನ ದಿನಗಳು ನಮ್ಮ ಅನುಕೂಲಕ್ಕೇನೋ ಇತ್ತು. ಆದರೆ ಸೈಕಲಿನ ಗೇರು ಸಂಯೋಜನೆಯಲ್ಲಿ ಮಾತ್ರ ಕನಿಷ್ಠ ವಲಯದಿಂದ ಅಂದರೆ 1:3 ಅಥವಾ 2 ಅಥವಾ 1 ಇದರಿಂದ ಬಿಡುಗಡೆಯೇ ಇರಲಿಲ್ಲ. ಉಸು ಅಂತ 5 ಸೆಕೆಂಡಿಗಾದರೂ ಉದ್ದಕ್ಕೆ ಉಸಿರು ಬಿಟ್ಟು ಕುಳಿತುಕೊಳ್ಳುವ, ತುಳಿತ ಬಿಟ್ಟು ಹಾಗೆ ಪೆಡಲ್ ಮೇಲೆ ನಿಂತು ಅಂಡೆತ್ತಿ ಉರಿ ಕಡಿಮೆ ಮಾಡುವ, ಸ್ನಾಯುಗಳನ್ನು ಸಮಾಧಾನಿಸುವ ಅವಕಾಶವೇ ಇರಲಿಲ್ಲ. ನಮ್ಮ ಶ್ರಮದ ಲೆಕ್ಕಾಚಾರದ ದರವನ್ನು ಹೇಳುವುದಿದ್ದರೆ ಈ ವಲಯ ಕಷ್ಟ, ಕರಕಷ್ಟ, ಕಡು ಕಷ್ಟ, ಟಫ್, ಟಫರ್, ಟಫೆಸ್ಟ್. ಕರ್ನಾಟಕದ ಇತರೆಲ್ಲ ಘಾಟಿದಾರಿಗಳಾದರೂ ಚಾರಣಿಗರ ಗಾಡಿ ಸವಾರರ ರೂಢಿಯ ಜಾಡಿನ ಉತ್ತಮಿಕೆ ಮಾತ್ರ. ಭಗವತಿ ಘಾಟಿ ಹಾಗಲ್ಲ. ಇದು ರೈಲ್ವೆ ಮಾರ್ಗದಷ್ಟೇ ಲೆಕ್ಕಾಚಾರದಲ್ಲಿ ಮತ್ತು ತೀರಾ ಹೊಸದಾಗಿ ಕೇವಲ ದೊಡ್ಡ ವಾಹನಗಳನ್ನಷ್ಟೇ ಉದ್ದೇಶಿಸಿ ಕಾಡು ಹೆರೆದು ದರಗಳನ್ನು ಸಿಗಿದು ರೂಪುಗೊಂಡ ಕಲಾಕೃತಿ. ಈ ದಾರಿಗೆ ನಿತ್ಯ ಬಳಕೆ ಪಾದಚಾರಿಗಳು ಅಥವಾ ಸಣ್ಣ ವಾಹನಗಳು ಇಲ್ಲವೇ ಇಲ್ಲ. ಇಲ್ಲಿ ಮಾರ್ಗದ ಅಂಚಿನಲ್ಲಿ ಹೆದ್ದಾರಿಯಂತೆ ದೊಡ್ಡ ವಾಹನಗಳ ಸಾಮಾನ್ಯ ಓಟಕ್ಕೆ ನಿಷೇಧಿತ ಪ್ರದೇಶವಾದ ಬಿಳಿಗೀಟಿನ ವಲಯ ಎನ್ನುವುದೇ ಇಲ್ಲ. ದಾರಿಯಲ್ಲೆಲ್ಲೂ ಹಿಮ್ಮುರಿ ತಿರುವಿನ ತೀವ್ರತೆ ಕಾಣಿಸುವುದಿಲ್ಲ. ಆದರೆ ಬೆಟ್ಟಗಳ ಬಲು ಆಳದ ಸೀಳುಗಳಲ್ಲಿ ಏಣನ್ನು ಬಳಸಿ ಕಣಿವೆಯಲ್ಲಿ ಬಳಕುವಲ್ಲೆಲ್ಲ ನಯಗೊಂಡ ತೀವ್ರ ಅಂಕುಡೊಂಕುಗಳೇ ಇವೆ. ಹಾಗೆ ನೆಲದ ವಾಲಿಕೆಯೂ ನಿಖರವಾಗಿರುವುದರಿಂದ ವೇಗ ಸಾಧಕರಿಗೆ ಉತ್ತೇಜನಕಾರಿಯಾಗಿಯೇ ಇದೆ. ಗಣಿನಗರಿಯ ಆಕರ್ಷಣೆಗಳು ಬುಕ್ಕಾಗತೊಡಗಿದ ಮೇಲೆ ಈ ದಾರಿಯಲ್ಲಿ ವಾಹನ ಸಂಚಾರ ವಿರಳವಾಗಿದೆ. ಕೇವಲ ಋತುಮಾನದ ಅನಿವಾರ್ಯತೆಯಲ್ಲಿ ಅಯ್ಯಪ್ಪ ಭಕ್ತರ ಖಾಸಗಿ ವಾಹನಗಳು ಸ್ವಲ್ಪ ಹೆಚ್ಚು ಬರುತ್ತವೆ ಅಷ್ಟೇ. ಆದರೆ ಅವು ಸೇರಿದಂತೆ ಇಲ್ಲಿ ಓಡಾಡುವ ವಾಹನಗಳು ಬಹುತೇಕ ಈ ಘಾಟಿಯ ಮೋಹಕ ಅಪಾಯವನ್ನು ಗುರುತಿಸಿಯೇ ಸ್ಪಷ್ಟ ನಡುರೇಖೆಯನ್ನು ಮೀರದಂತೆ ಧಾವಿಸುತ್ತವೆ. ನಾವು ರಸ್ತೆಯ ಅಂಚನ್ನು ಹಿಡಿದು ಪ್ರತಿ ತಿರುಗಾಸಿನಾಚಿನ ವಾಹನ ಸದ್ದುಗಳಿಗೆ ಜಾಗೃತರಾಗಿದ್ದುಕೊಂಡೇ ಮುಂದುವರಿದೆವು. ಇಲ್ಲೇ ಕೆಳ ಉಸಿರಿನಲ್ಲಿ ಒಂದು ಹೇಳಿಬಿಡುತ್ತೇನೆ, ಹಾಗೂ ಏನಾದರೂ ಅಪಘಾತ ಆಗುವುದಿದ್ದದ್ದನ್ನು ತಪ್ಪಿಸಿದ್ದರೆ ಅದರ ಖ್ಯಾತಿ ವೇಣು ಮತ್ತು ಅರವಿಂದರಿಗೆ ಸಲ್ಲುತ್ತದೆ. ಯಾಕೆಂದರೆ ಕೆಲವು ತಿರುವುಗಳಲ್ಲಿ ಎದುರಿನ ಮೋಟಾರ್ ಸದ್ದುಗಳಿಗೆ ಪ್ರತಿಯಾಗಿ ಇವರು ಸೈಕಲ್ ಬೆಲ್ ಕಿಣಿಕಿಣಿಸುತ್ತಿದ್ದರು. ಸತತ ಏರಿನ ದಾರಿಯಲ್ಲಿ ಕೆಲವು ತುಸು ದೊಡ್ಡ ಸೇತುವೆಗಳು ಮಾತ್ರ ಸಮತಟ್ಟಾಗಿದ್ದವು. ಅವು ಬಂದದ್ದೇ ತೊರೆ ಇಣುಕುವ ನೆಪದಲ್ಲಿ ನಮ್ಮ ನಿಜದ ಅಗತ್ಯ ವಿಶ್ರಾಂತಿಯನ್ನು ಮರೆಸಿ ನಿಂತೇ ಬಿಡುತ್ತಿದ್ದೆವು. ಅವು ಸಿಗದಿದ್ದರೂ ನೀರು ಕುಡಿಯುವ, ಮೂತ್ರ ಮಾಡುವ, ಹಕ್ಕಿ ನೋಡುವ, ರಸ್ತೆ ಸಾವಿಗೀಡಾದ ಜೀವಕ್ಕೆ ಬಹುತೇಕ ಹಾವುಗಳು ಮರುಗುವ, ಗಿರಿ ದಿಟ್ಟಿಸುವ, ಕಣಿವೆಗಿಣುಕುವ, ಅನೂಹ್ಯ ವಾಸನೆಗಳ ಮೂಲ ಕಾಣುವ, ರಸ್ತೆಯದೇ ರಚನಾ ವೈಭವ ಹೊಗಳುವ, ಚಿತ್ರ ತೆಗೆಯುವ, ಇದೇ ಮೊದಲಾದ ನೂರು ಅವಕಾಶಗಳಂತೂ ಇದ್ದೇ ಇತ್ತು. ಪೆಡಲಿಳಿದರೆ ನೂಕಿ ನಡೆಯುವ, ನಡೆದರೆ ಪೆಡಲೊತ್ತಿ ಸವಾರಿ ಹೊರಡುವ ವಂಚನೆಯಂತೂ ಈ ವ್ಯವಸ್ಥಿತ ಏರಿನಲ್ಲಿ ಸದಾ ಕಾಡುತ್ತಿತ್ತು. ದಾರಿಯುದ್ದಕ್ಕೂ ಮಾರ್ಗಸೂಚಿ ಸಂಜ್ಞೆಗಳು ಧಾರಾಳ ಇವೆ. ಅಲ್ಲದೆ ವೇಗ ಚಾಲನೆ, ವಾಹನ ತಂಗಿಸುವುದು, ಕಸ ಎಸೆಯುವುದು, ದಾರಿಯಲ್ಲಿ ಸಿಗಬಹುದಾದ ವನ್ಯಜೀವಿಗಳ ನಿರ್ಲಕ್ಷ್ಯ ಮಾಡುವುದು ಮುಂತಾದವಕ್ಕೆ ನಿಷೇಧಾಜ್ಞೆಗಳನ್ನು ಇಲಾಖೆ ಅಲ್ಲಲ್ಲಿ ಜಾಹೀರುಪಡಿಸಿದೆ. ವನ್ಯ ಕಾನೂನುಗಳು ಸಂಕೀರ್ಣಗೊಳ್ಳಲೇಬೇಕಾದ ಈ ಕಾಲದಲ್ಲಿ ವೀಕ್ಷಣಾ ಕಟ್ಟೆ ಅಥವಾ ವಿಹಾರ ತಾಣಗಳು ಅಪ್ರಸ್ತುತವಾಗಬೇಕು. ಸಹಜವಾಗಿ ಹಿಂದೆಲ್ಲ ನಾವು ಜಗ್ ಫಾಲ್ಸ್ ಎಂದೇ ಸುಂದರ ಜಲಪಾತಕ್ಕೆ ಕಣ್ಣಾಗುತ್ತಿದ್ದ ತಾಣ ಮರೆಯಾಗಿದೆ. ಆದರೆ ಹಳೆ ನೆನಪಿನ ವಿಹಾರ ಬುದ್ಧಿಯ ಮಂದಿ ಈಗಲೂ ಅಲ್ಲಿ ತಂಗುವುದು, ದೃಶ್ಯ ಮರೆ ಮಾಡಿದ ಹಸಿರು ಭಂಗಿಸಲು ಪ್ರಯತ್ನಿಸುವುದು, ಏನಲ್ಲದಿದ್ದರೂ ಕುರುಕಲು ಕುಡಿಯಲು ಎಂದಷ್ಟು ಕಸ ಎಸೆದು ಹೋಗುವುದು ಧಾರಾಳ ನಡೆದಿದೆ. 12 ಗಂಟೆ ಸುಮಾರಿಗೆ ನಾವು ಹಿಂದೆಲ್ಲ ಪ್ರಸಿದ್ಧವಿದ್ದ ಕವಲು ಕಟ್ಟೆ ಅಂದರೆ ದಕ ಗಡಿ ಸೇರಿದ್ದೆವು. ಗಣಿಗಾರಿಕೆಯ ಕಾಲದಲ್ಲಿ ಇಲ್ಲಿ ಜನ ವಾಹನ ಸಂಚಾರ ಹೆಚ್ಚಿತ್ತು. ಸಹಜವಾಗಿ ಬಸ್ ಬದಲಿಸುವವರು ಸೋಮಾರಿ ಕಟ್ಟೆ ಎಂದು ಸೇರುತ್ತಾ ಒಂದೆರಡು ಹೋಟೆಲ್ಲು ಅಂಗಡಿ ವಸತಿಗಳೆಲ್ಲ ರೂಢಿಸಿದ್ದುವು. ಸಾಲದ್ದಕ್ಕೆ ಅಲ್ಲೇ ದಾರಿಯಂಚಿಗೆ ಕಣಿವೆಯಿಂದ ನೇರ ಏರಿ ಬರುತ್ತಿದ್ದ ಭಾರಿ ವಿದ್ಯುತ್ ಸ್ತಂಭ ಸಾಲಿನ ಕಾರಣ ಕಾಡು ಕೀಸಿದ್ದರು. ಅದರಿಂದ ದಕ್ಕುತ್ತಿದ್ದ ಮಾಳ ಕಣಿವೆಯ ಸುಂದರ ಹಕ್ಕಿ ನೋಟವನ್ನು ವ್ಯವಸ್ಥಿತಗೊಳಿಸುವಂತೆ ವೀಕ್ಷಣಾ ಕಟ್ಟೆಯನ್ನು ಕಟ್ಟಿದ್ದರು. ಇದರಿಂದ ಹಾದಿ ಹೋಕ ವಾಹನಗಳು ನಿಂತು ವನ್ಯದ ನಡುವೆ ಅನಾವಶ್ಯಕ ಕಸ ಗದ್ದಲ ಸೇರುತ್ತಿತ್ತು. ಇಂದು ದಕಗಡಿ ನಿರ್ಜನ ನೀರವ. ಉಳಿದೆಡೆಗಳಷ್ಟೇ ಹೆಚ್ಚಲ್ಲ, ಮಾರ್ಗ ಹೋಕರು ಕಸ ಎಸೆಯುವುದನ್ನು ನಿಯಂತ್ರಿಸುವುದು ಬಹಳ ಕಷ್ಟ, ಹಾಗಾಗಿ ಉಳಿದೆಡೆಗಳಷ್ಟೇ ಸ್ವಚ್ಛ. ವನ್ಯ ಇಲಾಖೆ ಏನೋ ಒಂದು ರಚನೆಯನ್ನು ಉಳಿದು ಎಲ್ಲ ಕಟ್ಟಡಗಳು, ವಿದ್ಯುತ್ ಸ್ತಂಭ ಸಾಲು, ವೀಕ್ಷಣ ಕಟ್ಟೆಯು ನೆಲಸಮವಾಗಿವೆ. ಕಣಿವೆಯಂಚಿನಲ್ಲಿ ವೀಕ್ಷಣೆಯ ನೆಪದಲ್ಲಿ ಜನ ತಂಗುವುದನ್ನು ನಿರುತ್ತೇಜನಗೊಳಿಸುವಂತೆ ತಡೆಬೇಲಿಯನ್ನು ಹಾಕಿದ್ದಾರೆ. ಇವೆಲ್ಲ ಸಾಧ್ಯವಾಗುವಂತೆ ಮಾಡಿ ವನ್ಯ ಪುನರುತ್ಥಾನಕ್ಕೆ ದುಡಿದ ಶಕ್ತಿಗಳಿಗೆ ವಂದನೆಗಳು. ದಕಗಡಿಯಿಂದ ಮುಂದೆ ದಾರಿ ಶಿಖರಗಳ ವಲಯದಲ್ಲಿ ಅಂದರೆ ನೆತ್ತಿಯಲ್ಲೇ ಅಲ್ಲ ಸಾಗುವುದರಿಂದ ಅಲ್ಲಲ್ಲಿ ಕಿರುತೊರೆಗಳು, ಸುಲಭದಲ್ಲಿ ಮಟ್ಟ ಮಾಡಬಹುದಾದ ನೆಲದ ಹರಹುಗಳು, ಹುಲ್ಲುಗಾವಲು ಕಾಣಸಿಗುತ್ತವೆ. ಅಂತಲ್ಲಿ ಕನಿಷ್ಠ ಜನಪದ ಆರಾಧನೆಗೆ ಒಡ್ಡಿಕೊಂಡಿದ್ದಿರಬಹುದಾದ ಕೆಲವು ನೆಲೆಗಳು ಇದ್ದಿರಬೇಕು. ಅವುಗಳಲ್ಲಿ ಕೆಲವು ಗಣಿಗಾರಿಕೆಯ ನೆಪದಲ್ಲಿ ಬಂದ ಹೊಸ ದಾರಿಯ ಸಂಪರ್ಕದೊಡನೆ ವಾಣಿಜ್ಯ ಆಯಾಮ ಗಿಟ್ಟಿಸಿಕೊಳ್ಳಲು ಪ್ರಯತ್ನಿಸಿದ್ದೂ ಉಂಟು. ಅಲ್ಲಿ ಮತ್ತೆ ವನ್ಯಪ್ರೇಮಿಗಳು, ಗಮನಿಸಿ ವನ್ಯ ಇಲಾಖೆಯಲ್ಲ, ವನ್ಯಪ್ರೇಮಿಗಳು ಸಕಾಲಿಕ ಜಾಗೃತಿಯನ್ನು ತಳೆದದ್ದರಿಂದ ಅವು ವನ್ಯಕ್ಕೆ ಅಪಾಯಕಾರಿಯಾಗಿ ವಿಕಸಿಸಲಿಲ್ಲ. ಉದಾಹರಣೆಗೆ ವರಾಹತೀರ್ಥ, ಗಂಗಾಮೂಲದಂಥ ಆರಾಧನೆ ಕೇಂದ್ರಗಳು. ಇಂದು ಅಲ್ಲಿನ ಬಲವಾದ ಬೇಲಿಗಳು, ಶಾಸನಗಳು ಯಶಸ್ವಿಯಾದಂತೆ ತೋರುತ್ತವೆ. ಆದರೆ ಇಲಾಖೆಯೊಳಗಿನ ಕಾಮಗಾರಿ ಮೋಹಗಳಲ್ಲಿ ಪರೋಕ್ಷವಾಗಿ ವೈಯಕ್ತಿಕ ಸ್ವಾರ್ಥಗಳು ವಿಕಸಿಸುವಲ್ಲಿ ಈ ವನ್ಯನಿಷ್ಠೆ ಪೂರ್ಣ ಲೋಪವಾಗಿದೆ. ಸಣ್ಣ ಉದಾಹರಣೆಯಾಗಿ ದಕಗಡಿಯಿಂದ ತುಸು ಮುಂದೆ ಸಿಗುವ ಹನುಮನಗುಂಡಿ ಅಥವಾ ಮತ್ತು ಮುಂದೆ ಸಿಗುವ ಭಗವತಿ ಪ್ರಕೃತಿ ಶಿಬಿರವನ್ನೇ ಹೆಸರಿಸುವುದು ಅನಿವಾರ್ಯವಾಗುತ್ತದೆ. ಬೆಟ್ಟದ ಝರಿ, ತತ್ಕಾಲೀನ ವನವಾಸ ಯಾರ ಮನಸ್ಸೂರೆಗೈಯುವುದು ನಿಜ. ಆದರೆ ಇಲ್ಲಿನ ಯಾವುದೇ ಸೇತುವೆ ಅಂಚು ವೀಕ್ಷಣಾ ತಾಣಗಳಲ್ಲಿ ನಿಂತು ನೋಡಿದರೆ ಹಾಗೆ ಆಕರ್ಷಿತರಾದ ನಾಗರಿಕರ ದುರ್ವರ್ತನೆಯ ಸಾಕ್ಷಿಗಳು ಎಷ್ಟೂ ಕಾಣುತ್ತವೆ. ಅಲ್ಲೆಲ್ಲ ಕೊಳೆಯದ ಮತ್ತು ಜೀವ ವೈವಿಧ್ಯಕ್ಕೆ ವಿಷಕಾರಿಯಾದ ಕಸದ ಸೇರ್ಪಡೆ ಧಾರಾಳ ನಡೆದಿದೆ. ಇಂಥವುಗಳನ್ನು ಹತ್ತಿಕ್ಕುವಲ್ಲೇ ಜನಬಲ ಇಲ್ಲದೆ ಸೋಲುವ ಇಲಾಖೆ ಸ್ವತಃ ಅಂಥದ್ದನ್ನು ಸಾಕುವುದು ಸರಿಯೇ? ಹನುಮಾನ್ ಗುಂಡಿಯ ಬಳಿ ಟಿಕೆಟಿನ ಅಧಿಕಾರದಲ್ಲಿ ಜಲ ಕೇಳಿ ಆಡಲು ಬಾಡಿಗೆ ತುಂಬಿದ ಬಲದಲ್ಲಿ ಪ್ರಕೃತಿ ಶಿಬಿರದಲ್ಲಿ ಮೋಜು ಮಜಕ್ಕೂ ಅವಕಾಶ ಕಲ್ಪಿಸುವ ಇಲಾಖೆಗೆ ಏನನ್ನಬೇಕೋ ತಿಳಿಯುವುದಿಲ್ಲ. ಜಾಗೃತ ನಾಗರಿಕರ ಒತ್ತಡಕ್ಕೆ ಕೆಲಕಾಲ ಮುಚ್ಚಿದ್ದ ಹನುಮಾನ ಗುಂಡಿ ಈಗ ಮತ್ತೆ ಮುಕ್ತವಾಗಿರುವುದು, ಜನಪ್ರಿಯವಾಗುತ್ತಿರುವುದು ಚಿಂತಾಜನಕ. ವಾಹನ ತಂಗುದಾಣಕ್ಕೆ ಅಲ್ಲಿ ಅಗಲ ಕಿರಿದಾದ ದಾರಿಯನ್ನು ಈಗ ಅಗಲಗೊಳಿಸಿದ್ದಾರೆ. ಆದರೂ ನಮ್ಮ ಬಡಕಲು ಸೈಕಲ್ಲು ಹಾಯ್ದು ಹೋಗಲು ಕಷ್ಟವಾಗುವಂತೆ ಅಲ್ಲಿ ಜನ ವಾಹನ ದಟ್ಟಣೆ ಇತ್ತು. ವನ್ಯದ್ದಲ್ಲದ ಗದ್ದಲ ಕೆಳಗಿನ ಕಣಿವೆಯಿಂದ ಅನುರಣಿಸುತ್ತಿತ್ತು. ಏರುದಾರಿಯಲ್ಲಿ ಎಡಮಗ್ಗುಲಿನಲ್ಲಿ ಅಲ್ಲದೊಂದು ಸ್ವಲ್ಪ ದೀರ್ಘವೇ ಆದ ತೆರೆಮೈ ಅಲ್ಲಿ ತುಸುವೇ ಅಗಲ ಹೆಚ್ಚಿರುವ ಜಾಗಗಳಲ್ಲೆಲ್ಲ ವಾಹನಗಳು ತಂಗಿದ, ಜನ ಹೇಸಿಗೆ ಮಾಡಿದ ಲಕ್ಷಣಗಳು ಧಾರಾಳ ಇವೆ. ಇಲಾಖೆ ಒಂದು ಕಸ ತೊಟ್ಟಿಯನ್ನು ಸ್ಥಾಪಿಸಿದ್ದಾಗಿದೆ. ಅಲ್ಲಿ ನಾವು ದೃಶ್ಯ ನೋಡುವ ನೆಪದಲ್ಲಿ ನಿಟ್ಟುಸಿರು ಚೆಲ್ಲಿ 5 ಮಿನಿಟ್ ಎದ್ದು ಕುಳಿತೆವು. ಇದೇ ಮುಹೂರ್ತವೆಂಬಂತೆ ವೇಣು ಸೈಕಲಿನ ಮುಂಚಕ್ರವು ಒಮ್ಮೆಗೆ ಅಲ್ಲಿ ನಿಟ್ಟುಸಿರಿಟ್ಟಿತು. ಆಘಾತ ಒತ್ತಡ ತಡೆಯದೆ ಸ್ಫೋಟಿಸಿತ್ತು. ಅದೃಷ್ಟಕ್ಕೆ ಚಿನ್ಮಯ ಹೆಚ್ಚುವರಿ ಟ್ಯೂಬ್ ಪಂಪ್ ಸಜ್ಜಾಗಿದ್ದ. ಮತ್ತೆ ಹೊಸ ತಲೆಮಾರಿನ ಸೈಕಲ್ಗಳಲ್ಲಿ ಕಳಚು ಜೋಡಿಸುವ ಕ್ರಿಯೆಗಳೆಲ್ಲ ತುಂಬ ಸರಳವೂ ದೃಢವೂ ಇರುವುದರಿಂದ ನಮಗೆ ಹೆಚ್ಚು ವೇಳೆ ಬೇಕಾಗಲಿಲ್ಲ. ಮುಂಬಿರಿಯ ಅಂದರೆ ಫ್ರಂಟ್ ಬ್ರೇಕಿನ ಕೀಲು ಬಿಡಿಸಿ ಮುಂಚಕ್ರದ ಕ್ಲಿಪ್ ತೆರೆದಂತೆ ಇಡೀ ಚಕ್ರ ನಮ್ಮ ಕೈಯಲ್ಲಿತ್ತು. ಕೇವಲ ಹೆಬ್ಬೆರಳ ಒತ್ತಿಗೆ ರಿಮ್ಮಿನಿಂದ ಟೈರ್ ಬೇರ್ಪಡಿಸಿ ಟ್ಯೂಬ್ ಕಳಚಿದೆವು. ಮತ್ತೆ ಟೈರ್ನೊಳಗಿನ ಎಚ್ಚರದ ನೇವರಿಕೆ ಯಾವುದೇ ಅನಪೇಕ್ಷಿತ ಕಂಟಕ ಕಾಣಿಸಲಿಲ್ಲ. ಅಂದರೆ ನಮ್ಮ ಪುಪ್ಪುಸ ಬಿರಿಯುವ ಹೃದಯ ನಡಗುವ ಒತ್ತಡದ ಸವಾರಿ ಎಷ್ಟು ಕಠಿಣವಿತ್ತು ನೀವೇ ಊಹಿಸಿಕೊಳ್ಳಿ. ಬದಲಿ ಟ್ಯೂಬ್ ಕೂರಿಸಿ ಪಂಪಿಸಿ ಗಾಳಿ ತುಂಬಿ ಅಷ್ಟೇ ಚುರುಕಾಗಿ ಎಲ್ಲ ಮರು ಜೋಡಿಸಿ ಮುಗಿಸಿದೆವು. ಲೆಕ್ಕದ 5 ಮಿನಿಟಿನ ವಿಶ್ರಾಂತಿಗೆ ಮತ್ತೆ 5 ಮಿನಿಟ್ ಅಷ್ಟೇ ಸೇರಿರಬಹುದು ಅಷ್ಟೇ. ಗಂಗಾಮೂಲ ಗಂಗಡಿ ಕಲ್ಲಿನ ಗೇಟಿಗೆ ಏಕಮುಖವಾದ ದೀರ್ಘ ಏರಿಕೆ ಒಮ್ಮೆಗೆ ಮುಗಿದಿತ್ತು. ಅಲ್ಲಿ ದಾರಿ ಪ್ರಧಾನ ಶಿಖರ ಶ್ರೇಣಿಯನ್ನು ಪಶ್ಚಿಮಕ್ಕೆ ಬಿಟ್ಟು ಒಳಮಯ್ಯ ವಿಸ್ತಾರ ಬೋಗುಣಿಗೆ ಜಾರುತ್ತದೆ. ನಮ್ಮ ಅದುವರೆಗಿನ ಶ್ರಮವೆಲ್ಲ ಸಾರ್ಥಕವೆನ್ನುವಂತೆ ಸುಮಾರು 6-8 ಕಿಲೋಮೀಟರ್ ಉದ್ದದ ಇಳಿಜಾರು. ಎಡಕ್ಕೆ ಗಂಗಡಿ ಕಲ್ಲಿನ ಶ್ರೇಣಿ, ಬಲಕ್ಕೆ ಕುರಿಯಂಗಲ್ಲಿನ ಹಿಮ್ಮೈ, ಕಡಾಂಬಿ ಅಬ್ಬಿಯ ಬಳಿ ಸಣ್ಣ ಏರು, ಮತ್ತೆ ನೇರಾನೇರ ಹರಿದೋಡು ಭಗವತಿ ಪ್ರಕೃತಿ ಶಿಬಿರದ ಗೇಟಿನವರೆಗೂ. ಗೇಟಿನ ಬಳಿ ಅರವಿಂದರ ಸಂಸ್ಥೆ ಶಾಲಾ ಶಿಷ್ಯ ಹೊಸದಾಗಿ ವನ್ಯ ಇಲಾಖೆ ಸೇರ್ಪಡೆಯಾಗಿ ಕಾವಲಿಗೆ ನಿಂತಿದ್ದ. ಆತನಿಗೋ ಗುರುಗಳ ಹೊಸ ಅವತಾರ ನೋಡಿ ಸಾಹಿತ್ಯ ಸಂಭ್ರಮ. ಇವರಿಗೋ ಇನ್ನೂ 9-10 ಕಿಲೋಮೀಟರ್ ಬಾಕಿ ಉಳಿದ ಲೆಕ್ಕದ್ದೇ ಮಂಡೆಬೆಚ್ಚ. ಮತ್ತು ಒಂದೆರಡು ಏರು ಇಳಿತ, ಎಡಕ್ಕೆ ಲಕ್ಷ್ಯ ಅಣೆಕಟ್ಟು, ಬಲಕ್ಕೆ ಭದ್ರಾ ನದಿಗಳನ್ನೆಲ್ಲ ಕಳೆದು ಗಣಿನಗರಿ ತಲುಪುವಾಗ 1:02 ಕಳೆದಿತ್ತು. ಅಲ್ಲಿನ ನಮ್ಮ ಮೊದಲ ಮತ್ತು ಪ್ರಧಾನ ಚಿಂತೆ ಹೊಟ್ಟೆಯದು. ಶೂನ್ಯದಿಂದೆಂಬಂತೆ ಗಣಿಗಾಗಿ ಹುಟ್ಟಿ ಇಂದು ಗಣಿ ಇಲ್ಲದೆ ಅರ್ಥ ಕಳೆದುಕೊಂಡ ವ್ಯವಸ್ಥೆ ಕುದುರೆಮುಖ ಪಟ್ಟಣ. ವಾಸ್ತವದಲ್ಲಿ ತುಸು ಆಚಿನ ಮಲ್ಲೇಶ್ವರದ ಭಾಗವಾದ ಈ ನೆಲ ಇಂದು ಹಾಳೂರು. ಮುಖ್ಯ ಮಾರ್ಗದ ಬಲಪಾರ್ಶ್ವದ ಬೆಟ್ಟ ಪ್ರದೇಶ ಅರ್ಥಾತ್ ಗಣಿ ವಲಯ ಪೂರ್ಣ ಶಾಂತವಾಗಿದೆ. ಅದಿರು ಸಂಗ್ರಹಿಸಿ ತೊಳೆದ ಕೆಸಲನ್ನು ಲಕ್ಕ್ಯಾಕ್ಕೆ ರವಾನಿಸಿ ಉಳಿದವನ್ನು ಅರೆದು ಕೊಳವೆ ಸಾಲಿನಲ್ಲಿ ಮಂಗಳೂರಿಗೆ ರವಾನಿಸುತ್ತಿದ್ದ ಇಡೀ ಉದ್ದಿಮೆ ವಠಾರ ನಟ್ಟು ಬೋಲ್ಟಿನವರೆಗೂ ಖಾಲಿಯಾಗಿದೆ. ದಾರಿಯ ಎಡಮಗ್ಗುಲಿನ ವಸತಿ ಸಮೂಹ, ಶಾಲೆಯೇ ಮುಂತಾದ ಸಾರ್ವಜನಿಕ ಕಟ್ಟಡಗಳು ನ್ಯಾಯಾಲಯದ ಆದೇಶದ ಮೇರೆಗೆ ಮತ್ತು ಸರಣಿ ಪ್ರಕ್ರಿಯೆಯಲ್ಲೂ ಖಾಲಿಯಾಗಿವೆ. ಬಹುತೇಕ ನಿರಚನೆಗೂ ಒಳಪಟ್ಟಿವೆ. ರಸ್ತೆ ಉದ್ಯಾನಗಳು ಪ್ರಾಕೃತಿಕ ಶಕ್ತಿಗಳಿಗೆ ಶರಣಾಗುತ್ತಿವೆ. ಬಸ್ ನಿಲ್ದಾಣ ಜನ ಆರ್ಥಿಕ ವಹಿವಾಟುಗಳಿಲ್ಲದೆ ಬಣಗುಟ್ಟುತ್ತಿದೆ. ಎಲ್ಲವನ್ನೂ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕಾದ ವನ್ಯ ಇಲಾಖೆ ಮಾತ್ರ ಅರ್ಥಪೂರ್ಣ ನಿರುತ್ಸಾಹದಲ್ಲಿ ಮುಳುಗಿದಂತೆ ಕಾಣುತ್ತದೆ. ಗಣಿ ಕಂಪನಿ ತಾನೇ ಇನ್ನೂ ನೆಲದ ಯಜಮಾನ ಎಂಬ ಧಾರ್ಷ್ಟ್ಯದಲ್ಲಿ ಹಲವು ಉಪದ್ವ್ಯಾಪಗಳನ್ನು ನಡೆಸುತ್ತಲೇ ಇದೆ. ಅದರ ಅಂಗವಾಗಿ ಗಣಿನಗರದ ಗಣನೀಯ ಹೋಟೆಲ್ ಆಗಿಯೇ ನಡೆದಿದ್ದ ಸಹ್ಯಾದ್ರಿ ಅತಿಥಿ ಗೃಹ ಮತ್ತು ಕೆಲವು ಉನ್ನತ ಅಧಿಕಾರಿಗಳ ವಸತಿ ಗೃಹಗಳನ್ನು ಕಂಪನಿ ಯಾವುದೋ ಒಪ್ಪಂದದ ಮೇರೆಗೆ ಮೋಹನ್ ಆಳ್ವರ ನಿರ್ವಹಣೆಗೆ ವಹಿಸಿದೆ. ಇದರ ನ್ಯಾಯಿಕ ನೆಲೆ ತೀರ್ಮಾನ ಏನೇ ಬರಲಿ, ಸದ್ಯ ನಮ್ಮ ಹಸಿವಿಗೆ ಇದ್ದ ಒಂದೇ ನೆಲೆ ಅದು ಎಂಬಂತೆ ನಾವು ಅಲ್ಲಿಗೆ ಧಾವಿಸಿದೆವು. ಅಲ್ಲಿಗೆ ಅಂದು ಆಳ್ವಾಸ್ ವಿದ್ಯಾಸಂಸ್ಥೆಗಳ ಯಾವುದೋ ಒಂದು ವಿಭಾಗದ ಸುಮಾರು 3 ಬಸ್ ತುಂಬಾ ವಿದ್ಯಾರ್ಥಿಗಳು ಊಟಕ್ಕೆ ಬಂದಿದ್ದರು. ಆ ಗೌಜಿಯಲ್ಲಿ ನಮಗೂ ಅರೆಬರೆ ಅಡುಗೆ ಊಟ ಬಂದು ಕೈ ಬಾಯಿ ತೊಳೆಯುವಾಗ 3 ಕಳೆದಿತ್ತು. ನಮ್ಮ ಮೂಲ ಯೋಜನೆಯಂತೆ ಅಂದೇ ಹಿಂದಿರುಗುವ ಕುರಿತು ಯಾರಲ್ಲೂ ವಿರೋಧವಿರಲಿಲ್ಲ. ಅಂದರೆ ಕೂಡಲೇ ಹೊರಟರು, ಅಂದರೆ 4:00 ಗಂಗಾ ಮೂಲದವರೆಗೆ, ಅಂದರೆ ಸುಮಾರು 8-9 km ಕಟ್ಟೇರು ಮುಗಿಸುವಾಗ ಕತ್ತಲಾಗುವುದು ಖಾತ್ರಿ. ಕತ್ತಲಲ್ಲಿ ಪರಿಸರ ವೀಕ್ಷಣೆಯಂತೂ ಅಸಾಧ್ಯ. ಮಾರ್ಗದರ್ಶನಕ್ಕೆ ನಮ್ಮಲ್ಲಿ ದೀಪಗಳೇನೋ ಇದ್ದವು, ಆದರೆ ಗಾಢಾಂಧಕಾರದಲ್ಲಿ ಕಪ್ಪಡಿ ಕಟ್ಟಿದ ಕುದುರೆಯಂತೆ ಬೆಳಕೋಲು ಬಿಟ್ಟು ಆಚೀಚೆ ಏನೂ ಕಾಣದ ಸ್ಥಿತಿಯಲ್ಲಿ ಬೀಸುವ ಚಳಿಯಲ್ಲಿ ಸುಮಾರು 18 km ಏಕರೀತಿಯ ಇಳಿಜಾರು ನಿಭಾಯಿಸುವುದು ಸರಿಯೇ? ಮುಂದೆಯೂ ಹಗಲಿನ ಬಳಲಿಕೆಯೊಡನೆ ಕನಿಷ್ಠ 60 km ಸೈಕಲ್ ಸವಾರಿ ಹೋಗುವುದಿದ್ದರೆ ಸಂತೋಷ ಉಳಿದೀತೆ? ಅದು ಬರಿಯ ಶಿಕ್ಷೆಯಾಗದೆ ಎಲ್ಲರೂ ಒಮ್ಮತದಿಂದ ರಾತ್ರಿ ಅಲ್ಲೇ ಉಳಿದು ಬೆಳಿಗ್ಗೆ ಸೂರ್ಯೋದಯದೊಡನೆ ಮರಳುವುದೆಂದು ಯೋಜನೆ ಬದಲಿಸಿಕೊಂಡೆವು. ಸಹ್ಯಾದ್ರಿ ಭವನದಲ್ಲೇ ಜೋಡಿ ಕೋಣೆಗಳೇನೋ ಇದ್ದವು, ಆದರೆ ಹೆಚ್ಚಿನ ಹಾಸಿಗೆ ಹಾಕಲು ಅವಕಾಶವಿಲ್ಲದ ಕೋಣೆಯೊಂದಕ್ಕೆ 900 ರೂಪಾಯಿ ಬಾಡಿಗೆ ಎಂದಾಗ ನಾವು ಕಂಗಾಲು. ಹೆಚ್ಚೆಂದರೆ ಅದ್ದೂರಿಯ ತಿಂಡಿ ತೀರ್ಥಗಳಿಗೆ ಸಾಲುವಷ್ಟೇ ಹಣ ಹೊತ್ತಿದ್ದ ನಾವು ಇದ್ದೆಲ್ಲ ಹಣ ಒಟ್ಟು ಮಾಡಿದರೂ 2 ಕೋಣೆ ಹಿಡಿಯಲಾರದ ಬಡವರಾಗಿದ್ದೆವು. ಆಗ ನೆನಪಿಗೆ ಬಂದದ್ದು ಭಗವತಿ ಪ್ರಕೃತಿ ಶಿಬಿರ. ಪೇಟೆಯಲ್ಲೇ ಇದ್ದ ವನ್ಯ ಇಲಾಖೆ ಕಚೇರಿಗೆ ಹೋದೆವು. ಅಲ್ಲಿ ಎಲ್ಲ ಅರವಿಂದರ ಪರಿಚಯದ್ದೇ ಬಳಗ. ಮೇಷ್ಟ್ರು ಸಂಸ್ಥೆಯಲ್ಲಿದ್ದಾಗ ವನ್ಯ ಇಲಾಖೆಯ ಸಾರ್ವಜನಿಕರನ್ನು ಒಳಗೊಳ್ಳುವ ಕಲಾಪ 1-2 ತಾವು ಶಾಲಾ ಮಕ್ಕಳನ್ನು ತೊಡಗಿಸಿ ಜನಪ್ರಿಯರಾಗಿದ್ದರು. ಹಾಗೆ ನಮ್ಮ ಕೆಲಸ ಸುಲಭವಾಯಿತು. ಭಗವತಿ ಪರಿಸರ ಶಿಬಿರದ ಸಮೂಹ ವಸತಿ ಸೌಕರ್ಯದಲ್ಲಿ, ಅಂದರೆ ಡಾರ್ಮಿಟರಿಯಲ್ಲಿ ತಲಾ ₹250 4 ಹಾಸಿಗೆ ಹಿಡಿದುಕೊಂಡೆವು. ಊಟ ಕಾಫಿ ಸ್ಥಳದಲ್ಲಿ ಪ್ರತ್ಯೇಕವಿದೆ ಎನ್ನುವುದು ನಮಗೆ ತಿಳಿದೇ ಇತ್ತು. ಇಷ್ಟಾಗುವಾಗ ಮತ್ತು ಸ್ವಲ್ಪ ಸಮಯ ಕಳೆದಿತ್ತು. ಆದರೆ ಇನ್ನೇನಿದ್ದರೂ 8-9 km ಅಂತರದ ಪಡಲಿಕೆ ಎಂಬ ನಿಶ್ಚಿಂತೆಯಲ್ಲಿ ನೊಣವೂ ಆಡದ ಹಳೆ ಬಸ್ ನಿಲ್ದಾಣಕ್ಕೆ ಹೋದೆವು. ಸ್ವಲ್ಪ ಬಾಳೆಹಣ್ಣು ಬಿಸ್ಕೆಟ್ ಕೊಂಡು ಚಾ ಕುಡಿದು ಆರಾಮವಾಗಿ ಮತ್ತೆ ಬಂದ ದಾರಿಯಲ್ಲೇ ಪೆಡಲಿದೆವು. ಲಕ್ಕೆ ಅಣೆಕಟ್ಟಿನ ದಾರಿ ಬಂದಾಗ ಕಾಲಾವಕಾಶವೂ ಇದೆ ಎಂದನ್ನಿಸಿದ್ದರಿಂದ ವಿಹಾರದ ಲಹರಿಯಲ್ಲಿ ಅತ್ತ ಹೊರಳಿದೆವು. ಒಂದು ಅಡ್ಡಗೋಲಿನ ಗೇಟು ಹಾಕಿತ್ತು, ಕಾವಲುಗಾರರು ಇರಲಿಲ್ಲ. ನಾವು ಸೈಕಲಿನ ಸರಳತೆಯಲ್ಲಿ ಗೇಟಿನ ಕೆಳಗೆ ನುಸಿದು ಗುಡ್ಡ ಏರಿಸಿದೆವು. ಆದರೆ ಕಟ್ಟೆ ನೆತ್ತಿಯ ತಿರುವು ಕಳೆದಾಗ ಅಲ್ಲಿನ ಗೇಟು ಕಾವಲಿನವರು ನಮ್ಮನ್ನು ತಡೆದರು. ಅಲ್ಲಿಂದಲೇ ಕಂಡಷ್ಟು ಮಾತಾಡಿದಾಗ ಸಿಕ್ಕಷ್ಟು ವಿವರಗಳು ಒಟ್ಟಾರೆ ಆ ಗಣಿನಗರಿಯ ಕುರಿತ ಸರ್ಕಾರದ ದ್ವಂದ್ವಕ್ಕೆ ಹಿಡಿದ ಕನ್ನಡಿಯ ಹಾಗೆಯೇ ಇತ್ತು. ಆ ಕಾವಲುಗಾರರು ಗಣಿ ಕಂಪನಿಯ ಹೊರಗುತ್ತಿಗೆಯವರು, ಆದರೆ ವನ್ಯ ಇಲಾಖೆಯ ಆಜ್ಞಾವರ್ತಿಗಳು. ಅಂದರೆ ಮಳೆಗಾಲದ ಪ್ರವಾಹ ಸೇರಿದಂತೆ ಕಟ್ಟೆಯ ಆರೋಗ್ಯದ ನಿಗಾ ಕಾವಲುಗಾರರದು. ಹಾಗೆಂದು ಕಟ್ಟೆಯ ಕುರಿತ ತಾಂತ್ರಿಕ ಜ್ಞಾನ ಅವರಿಗೆ ಏನೂ ಇರಲಿಲ್ಲ. ಇತ್ತ ಸಾರ್ವಜನಿಕ ವೀಕ್ಷಣೆಗೆ ಕಟ್ಟೆಯನ್ನು ಮುಕ್ತಗೊಳಿಸುವವರು ವನ್ಯ ಇಲಾಖೆ. ಹಾಗೆಂದು ಕಟ್ಟೆಗೆ ಅಪಾಯವೇನಾದರೂ ಒದಗಿದರೆ ಜವಾಬ್ದಾರಿ ವನ್ಯ ಇಲಾಖೆಯದ್ದಲ್ಲ. ಇಂದು ಕಟ್ಟೆಯ ಪಾತ್ರೆ ಬಲು ವಿಸ್ತಾರದ ಮೈದಾನವೇ ಆಗಿದೆ. ಇದರಲ್ಲಿ ವಿರಳವಾಗಿ ಹರಡಿದ ಗಾಳಿ ಮರ ಮತ್ತು ಕೆಲವು ಪೊದರುಗಳು ಕೇವಲ ಪ್ರಾಕೃತಿಕ ಸ್ವಾಧೀನತೆಯ ಲಕ್ಷಣ. ಎಂದೋ ಕೆಸರಾಗಿ ತುಂಬಿ ನಿಂತ ಆ ಸ್ಥಳ ಇಂದು ಶುದ್ಧ ಮರುಭೂಮಿಯಂತೆ ಒಣಗಿ ಹೋಗಿದೆ. ಅಲ್ಲಿ ಈಗ ಬಿಡಿ, ಕಾವಲುಗಾರರು ಹೇಳಿದ ಮಾತಿನಂತೆ ಮಳೆಗಾಲದಲ್ಲೂ ನೀರ ಪಸೆ ನಿಲ್ಲುವುದೆಂದು ಇಲ್ಲವಂತೆ. ಸ್ವಭಾವತಃ ಬಡಕಲು ತೊರೆಯೇ ಆದ ಮೂಲ ಲಕ್ಕ್ಯಾದ ನೀರನ್ನೇ ನೋಡಬೇಕಿದ್ದರೆ ಈ ಬಯಲ ಮೇಲೆ ಸುಮಾರು 6 km ನಡೆದು ಹೋಗಬೇಕಿತ್ತು. ವಾಸ್ತವದ ಜಲಸಂಪತ್ತು ಇಷ್ಟು ಬಡಕಲಾಗಿರುವಾಗಲೂ ಕಂಪನಿ ಮಂಗಳೂರಿಗೆ ನೀರು ಕೊಡುವ ಮಾತಾಡುವುದು ಎಷ್ಟು ವಿಚಿತ್ರ. ಕಾವಲುಗಾರರಿಗೆ ಮುಜುಗರ ಉಂಟಾಗದಂತೆ ನಾವು ಚಿತ್ರ ತೆಗೆಯದೆ ಹೆಚ್ಚು ಮಾತಾಡದೆ ವಾಪಸಾದೆವು. ಕುದುರೆಮುಖ ದಾರಿ ಬದಿಯಿಂದ ಸುಮಾರು 1 km ಒಳಕ್ಕಿದೆ ಭಗವತಿ ಪರಿಸರ ಶಿಬಿರ. ಗೇಟಿನ ಬಳಿ ಎಲ್ಲ ಅಮೃತಶಿಲೆ ಹೊದ್ದ ಅದ್ದೂರಿ ಸ್ವಾಗತ ಕಚೇರಿ ನೋಡಿ ಒಳಗಿನ ದಾರಿ ಇಳಿದವರಿಗೆ ಅದಿನ್ನೂ ಕಚ್ಚಾವಾಗಿರುವುದು ಆಶ್ಚರ್ಯ ಹುಟ್ಟಿಸುತ್ತದೆ. ಮಳೆಗಾಲದಲ್ಲಿ ಆ ವಿಸ್ತಾರ ಮೈದಾನದಂತ ಬಯಲು ಜವುಗಾಗುತ್ತದೆ. ಆಗ ವಾಹನಗಳು ಹೂತು ಹೋಗುವುದನ್ನು ತಪ್ಪಿಸುವಂತೆ ಆ ಜಲ್ಲಿ ಮಾರ್ಗದ ಉದ್ದಕ್ಕೂ ಎರಡು ಸಾಲು ಕಲ್ಲ ಚಪ್ಪಡಿ ಹಾಸಿದ್ದಾರೆ. ಈ ದಾರಿ ಕೇವಲ ನನ್ನ ಸೈಕಲ್ಗೆ, ಅಂದರೆ ಪರ್ವತಾರೋಹಿ ಸೈಕಲ್ಗೆ ಮಾತ್ರ ಸ್ವಲ್ಪ ದಕ್ಕುವಂತಿತ್ತು. ಎಲ್ಲರೂ ಸೈಕಲ್ ನೂಕಿ ನಡೆದೇ ಶಿಬಿರ ಸೇರಿದೆವು. ಪ್ರಾಕೃತಿಕ ಶುದ್ಧ ಸ್ಥಿತಿಯಲ್ಲಿರುವ ಭದ್ರಾ ನದಿ ದಂಡೆಯ ಮೇಲಿನ ಈ ನೆಲ ಒಂದು ಕಾಲಕ್ಕೆ ಕಾಟಿ ಕಡವೆಗಳ ಆಡುಂಬಲ. ಸಾರ್ವಕಾಲಿಕ ದಾರಿ ಮತ್ತು ನವನಗರದ ಹಾಲಿನ ಬೇಡಿಕೆ ಈ ಪ್ರಾಕೃತಿಕ ಹುಲ್ಲುಗಾವಲಿಗೆ ಅಸಂಖ್ಯ ಜಾನುವಾರುಗಳೊಡನೆ ಅಕ್ರಮ ವಸತಿ ಹೂಡುವ ಗೋವಳಿಗರನ್ನು ತಂದಿತ್ತು. ಈಚಿನ ವರ್ಷಗಳಲ್ಲಿ ಖಾಸಗಿ ಪರಿಸರಾಸಕ್ತ ಸಂಘಟನೆಗಳು ವನ್ಯ ಸಂರಕ್ಷಣೆಯ ಅವಶ್ಯಕತೆಗೆ ಈ ಗೋವಳಿಗರೆಲ್ಲರನ್ನು ಒಕ್ಕಲೆಬ್ಬಿಸಿ ಮಾನವೀಯ ನೆಲೆಯಲ್ಲಿ ಪುನರ್ವಸತಿ ಕಲ್ಪಿಸಿ ನೆಲವನ್ನು ಇಲಾಖೆಗೆ ಮುಕ್ತಗೊಳಿಸಿದವು. ಆದರೆ ವನ್ಯ ಇಲಾಖೆ ಅಧಿಕಾರ ಬಲದಲ್ಲಿ ಮುಂದಿನ ದಿನಗಳಲ್ಲಿ ಅಲ್ಲೇ ನಿರ್ವಹಣೆಯ ನೆಪದಲ್ಲಿ ಹೆಚ್ಚು ಸ್ಥಿರವಾದ ಮತ್ತು ತ್ವರಿತ ವಿಸ್ತರಿಸುವ ಕ್ಯಾನ್ಸರಿನಂತೆ ಈ ಶಿಬಿರ ಹೂಡಿದ್ದು ದೊಡ್ಡ ಅನ್ಯಾಯ. ಹಿಂದೆ ಗಣಿಗಾರಿಕೆ ಕೆಳಪಾತ್ರೆಯಲ್ಲಿ ನದಿಗೆ ಕೆಸರು ಹೂಡಿದ್ದರೆ, ಇಲ್ಲಿ ಈ ಶಿಬಿರ ವ್ಯವಸ್ಥೆ ಎಲ್ಲಾ ಮನುಷ್ಯ ವಿಕಾರಗಳನ್ನು ನದಿಯ ಮೇಲೆ ಹೇರುತ್ತಿದೆ. ಶಿಬಿರದ ಕಾಯಂ ಕಟ್ಟಡಗಳಲ್ಲಿ ಹೊಸದಾಗಿ ಎದ್ದ ತಿಂಡಿ ತೀರ್ಥದ ಬಟವಾಡೆ ಕೇಂದ್ರ, ಅಂದರೆ ಗೋಲ್ಘರ್, ಕಣ್ಣು ಕುಕ್ಕುವಂತಿತ್ತು. ಹಳಸಿದ ಯೋಜನೆಗಳ ಕೇವಲ ಕುರುಹಾಗಿ ಹುಲ್ಲು ಕಳೆ ಬೆಳೆದ ಮೂಲಿಕಾ ಆವರಣ, ಹಾಳು ಸುರಿಯುವ ವೀಕ್ಷಣಾ ಗೋಪುರ, ಮುಕ್ಕಾಗುತ್ತಿದ್ದ ಕಂಕುಡ್ಡಿನ ಬೇಲಿ ಬೋರ್ಡು ಆಸನಗಳು, ಅರೆಬರೆ ಜೀವ ಹಿಡಿದು ನೇರುತ್ತಿದ್ದ ಸೌರ ವಿದ್ಯುತ್ ವ್ಯವಸ್ಥೆ ವಿಷಾದ ಹುಟ್ಟಿಸುವಂತಿದ್ದುವು. ಕಳ್ಳಬೇಟೆ ನಿಯಂತ್ರಣವೇ ಮೊದಲಾದ ಪ್ರಥಮಾದ್ಯತೆಯ ಕೆಲಸಗಳಿಗೆ ಇಲ್ಲದ ಸಿಬ್ಬಂದಿ ಇಲ್ಲಿ ಪ್ರವಾಸಿಗಳಿಗೆ ಅಡುಗೆ ಹಾಸುಗೆ ನೋಡಿಕೊಳ್ಳಲು ನಿಯುಕ್ತರಾಗುವುದು ವನ್ಯ ಸಂರಕ್ಷಣೆಯ ಹೆಸರಿನ ಅವಹೇಳನ ಅಲ್ಲವೇ? ಪ್ರಕೃತಿ ಶಿಬಿರದ ಹಳೆ ಪರಿಚಯದ ಅಡುಗೆಯವ ರಾಜು ನಮ್ಮನ್ನು ಚೆನ್ನಾಗಿಯೇ ನೋಡಿಕೊಂಡರು. ಹೋದದ್ದೇ ಚಾ ಕೊಟ್ಟು ಚೇತನ ತುಂಬಿದರು. ಚಾವಿ ಕೊಟ್ಟು ಡಾರ್ಮಿಟರಿ ಮುಕ್ತಗೊಳಿಸಿದರು. ಸದ್ಯ ಎಲ್ಲೆಡೆ ಹುಲ್ಲು ಹಣ್ಣಾಗಿ ಅಗ್ನಿ ಆಕಸ್ಮಿಕಗಳು ನಡೆಯುವ ಅಪಾಯವಿರುವುದರಿಂದ ಇಲಾಖೆ ಪ್ರವಾಸಿಗಳಿಗೆ ಕುರಿಯಂಗಲ್ಲನ್ನು ಮಾತ್ರ ಮುಕ್ತವಾಗಿರಿಸಿತ್ತು. ಅಂದರೆ ಸಮೀಪದ ಗಂಗಡಿಕಲ್ಲು, ಪಾಂಡರಮಕ್ಕಿ ಮೊದಲಾದ ಅರಣ್ಯ ಜಾಡುಗಳಿಂದ ತೊಡಗಿ ಕುದುರೆಮುಖ ಶಿಖರದವರೆಗೂ ಚಾರಣ ಸಂಪೂರ್ಣ ನಿಷೇಧವಾಗಿತ್ತು. ಸಹಜವಾಗಿ ಇಲಾಖೆಗೆ ಬಿಸಿನೆಸ್ ಡಲ್. ಡಾರ್ಮಿಟರಿಯಲ್ಲಿ 14ಕ್ಕೂ ಮಿಕ್ಕು ಹಾಸಿಗೆಗಳಿದ್ದರೂ ಜನ ನಾವು ಮಾತ್ರ. ಬೆಂಗಳೂರಿನ 4 ಹಿರಿಯರ ತಂಡ, ಮತ್ತೊಂದೆರಡು ಕೌಟುಂಬಿಕ ಬಳಗಗಳೆಲ್ಲ ಅನ್ಯ ವಸತಿ ವ್ಯವಸ್ಥೆಗಳಲ್ಲಿದ್ದವು. ಅವರೆಲ್ಲ ವನ್ಯದ ಕುರಿತು ಗಂಭೀರ ಆಸಕ್ತರೇ ಇದ್ದುದರಿಂದ ಅಂದಿನ ಊಟ ವಿಶ್ರಾಂತಿ ಕಾಲದಲ್ಲಿ ನಮಗೇನೂ ಅನಪೇಕ್ಷಿತ ಕಲಾಪಗಳು ಅನುಭವಕ್ಕೆ ಬರಲಿಲ್ಲ. ರಾಜು ಬಳಗ ನಮಗೋಸ್ಕರ ಸ್ನಾನಕ್ಕೆ ಬಿಸಿ ನೀರು ಒದಗಿಸಿದರೂ ತೊಟ್ಟ ಬಟ್ಟೆಯಲ್ಲೇ ಮರಳುವ ಸಂಕಲ್ಪದ ನಮಗೆ ಬದಲಿ ಬಟ್ಟೆ ಇಲ್ಲದೆ ಸೋಲಾಯಿತು. ಊಟ ಹಿತಮಿತವಾಗಿತ್ತು. ವಾತಾವರಣದಲ್ಲಿ ನಾವು ನಿರೀಕ್ಷಿಸಿದ ಚಳಿ ಇರಲಿಲ್ಲವಾದ್ದರಿಂದ ರಾತ್ರಿ ಸುಖಕರವಾಗಿತ್ತು. ಶಿಬಿರ ತಾಣ ವನ್ಯದ ಹೃದಯ ಭಾಗದಲ್ಲಿದ್ದರೂ ಮೃಗ ವಿಶೇಷವೇನೂ ಕಾಣಸಿಗದೆ ರಾತ್ರಿ ಇಲಿಗಳ ಕಲಾಪವಷ್ಟೇ ಪ್ರಧಾನವಾದಾಗ ನಮಗೆ ನಗೆಯೊಂದೇ ಬಾಕಿ ಉಳಿದಿತ್ತು. ರಾತ್ರಿ ಸೂಚಿಸಿದ್ದಂತೆ ಬೆಳಿಗ್ಗೆ ರಾಜು ನಮಗೆ ಬೇಗನೆ ಖಾಲಿ ಚಾ ಕೊಟ್ಟು ಬೀಳ್ಕೊಟ್ಟರು. ನಸು ಚಳಿ ಹರಿಯುವಂತೆ ಸೈಕಲ್ ನೂಕುತ್ತಾ ದಾರಿ ತಲುಪಿದಾಗ ಗಂಟೆ 7 ಆಗಿತ್ತು. ತೆಳು ಮಂಜಿನ ಮುಸುಕು ಹರಿಯುವಂತೆ ನಮ್ಮ 2 ದೀಪಗಳನ್ನು ಬೆಳಗಿಕೊಂಡು ಮರಳಿ ಮಂಗಳೂರು ಜಪ ಹಿಡಿದೆವು. ಹಿಂದಿನ ದಿನದ ಉದ್ದಕ್ಕೂ ವೇಣು ನಮಗೆಲ್ಲ ಧಾರಾಳ ಕೈತುತ್ತು ಕೊಡುತ್ತಿದ್ದ ಸಂಕ್ರಾಂತಿಯ ಎಳ್ಳು 2ನೇ ದಿನಕ್ಕೂ ನಮಗೆ ರುಚಿಕರವಾಗಿ ಎಲ್ಲ ವೇಳೆಗಳಲ್ಲೂ ಒದಗುತ್ತಲೇ ಇತ್ತು. ಮತ್ತೆ ಗಣಿನಗರಿಯಲ್ಲಿ ಕೊಂಡಿಟ್ಟುಕೊಂಡಿದ್ದ ಬಿಸ್ಕೆಟ್ ಬಾಳೆಹಣ್ಣು ಹೆಚ್ಚುವರಿಯಾಗಿ ಒದಗಿ ನಮ್ಮ ಹೊಟ್ಟೆ ಖಾಲಿ ಭಾವ ಕಳೆದಿತ್ತು. ಹಾಗಾಗಿ ಏರುದಾರಿಯಲ್ಲಿ ನಾವು ಸರ್ವಶಕ್ತರಾಗುವ ಅವಸರಕ್ಕೆ ಬೀಳಲಿಲ್ಲ, ಮತ್ತೆ ಇಳಿದಾರಿಯಲ್ಲಿ ವಾಯುಪುತ್ರರಾಗುವ ಮೋಹಕ್ಕೂ ಒಳಪಡಲಿಲ್ಲ. ಕಡಾಂಬಿ ಅಬ್ಬಿ ಬಳಿಯ ಒಂಟಿಕಾಟಿಯ ಕತೆ, ಕುರಿಯಂಗಲಿನ ರಿಪೀಟರ್ ಸ್ಟೇಷನ್ ಕತೆ, ಗಂಗಾಮೂಲದ ಪುರಾಣ, ವರಾಹತೀರ್ಥದ ವರ್ತಮಾನಗಳನ್ನೆಲ್ಲ ಮೆಲುಕು ಹಾಕುತ್ತಾ ಇಳಿಜಾರಿನ ಸಂತೋಷ ಅನುಭವಿಸಿದೆವು. ಹಿಂದಿನ ದಿನದ ಕಷ್ಟ, ಅಂದಿನ ಮೊದಲ 6-8 ಕಿಲೋಮೀಟರ್ ಏರಾಟವನ್ನು ಮರೆತವರಂತೆ ಅಲ್ಲಲ್ಲಿ ನಿಂತು ಸಂತೋಷ ಪಡುತ್ತಾ ಸುಮಾರು 8:30 ಗಂಟೆಯ ವೇಳೆಗೆ ಮತ್ತೆ ಮಾಳಕೈ ಕಂಬ, ಅಂದರೆ ರಾಷ್ಟ್ರೀಯ ಉದ್ಯಾನದ ಗಡಿ ಪಾರು ಮಾಡಿದೆವು. ಕಡಾರಿಯ ಹೋಟೆಲ್ನಲ್ಲಿ ಭರ್ಜರಿ ಉಪಹಾರ ಮುಗಿಸಿ ಮುಂದುವರಿದೆವು. ಬಿಸಿಲೇರುತ್ತಿದ್ದಂತೆ ನಮ್ಮ ವೇಗವನ್ನು ಏರಿಸಿಕೊಂಡೆವು. ಬೆಳ್ಮಣ್ಣಿನಲ್ಲಿ ಕಬ್ಬಿನ ಹಾಲಿಗೊಮ್ಮೆ ಎಲ್ಲ ಒಟ್ಟಾಗಿ ನಿಂತದ್ದೇ ದೊಡ್ಡ ವಿಶ್ರಾಂತಿ. ಮತ್ತೆ ಅವರವರ ಖಯಾಲಿಯಲ್ಲಿ ಚಿತ್ರಗ್ರಹಣಕ್ಕೋ ಬಾಟಲಿಯ ನೀರಿಗೋ ನಿಲ್ಲುತ್ತಾ ಅವಿರತ ಪೆಡಲುತ್ತಾ ಸಾಗಿದೆವು. ಪಡುಬಿದ್ರೆಯಿಂದ ಮೂಲ್ಕಿಯ ಬಳಿ ಬರಲಿರುವ ಹೊಸ ಸುಂಕದ ಕಟ್ಟೆವರೆಗಿನ ದಾರಿ ಇನ್ನೂ ಹಳತೆ ಉಳಿದಿದ್ದು ನಮ್ಮನ್ನು ತುಸು ಹೆಚ್ಚೇ ಬಳಲಿಸಿತು. ಆದರೆ ನಿನ್ನಿನಂತಲ್ಲದೆ ಮಧ್ಯಾಹ್ನದ ಊಟಕ್ಕೆ ನಮ್ಮ ನಮ್ಮ ಮನೆಯನ್ನೇ ಸೇರಲಿದ್ದೇವೆಂಬ ಸಂಕಲ್ಪ ದೃಢವಾಗಿದ್ದುದರಿಂದ ಒಬ್ಬರನ್ನೊಬ್ಬರು ಮೀರಿಸುವಂತೆ ಸಾಗಿಯೇ ಇದ್ದೆವು. ಹಿಂದಿನ ದಿನ ಒಬ್ಬೊಬ್ಬರೇ ಸೇರಿಕೊಂಡ ಕ್ರಮದಲ್ಲೇ ಕಳಚಿಕೊಳ್ಳುತ್ತಾ ಸಕಾಲಕ್ಕೆ ಸುಕ್ಷೇಮವಾಗಿ ಮನೆ ಸೇರಿದೆವು. ಹೋಗುವ ದಾರಿಯಲ್ಲಿ 40 ದಿನ ಕಠಿಣ ವ್ರತ ಹಿಡಿದು ಅಸಂಖ್ಯ ನಾಮ ಜಪ ಮಾಡಿ ಪಾಪರಾಶಿ ತೊಳೆಯುವವರಿಗೆ ಏನೂ ಕಡಿಮೆ ಇಲ್ಲದಂತೆ ನಾವು ಹೇಳಿಕೊಂಡದ್ದಿತ್ತು. ನಗರದ ಒಗೆದುಗಳು ಅಯ್ಯಪ್ಪ, ಜಲಮೂಲದ ದುರ್ನಾಥ ಕಳೆಯಪ್ಪ, ಪ್ರಾಕೃತಿಕ ಹಸಿರ ಕಣ್ತುಂಬಪ್ಪ, ಯಾಂತ್ರಿಕ ಜಂಜಾಟ ಕಳಚಪ್ಪ, ಕ್ಲೋರಿನ್ ನೀರು ಯಾಕಪ್ಪ, ಬೆಟ್ಟದ ನಿರ್ಮಲ ಜರಿ ಕೊಡಿಸಪ್ಪ ಇತ್ಯಾದಿ. ಮರಳುವ ದಾರಿಯಲ್ಲಿ ಅನಿಷ್ಟಗಳೆಲ್ಲ ಒಂದೊಂದೇ ಒಕ್ಕರಿಸುತ್ತಿದ್ದಂತೆ ಉಳಿದ ಪಲ್ಲವಿ ಒಂದೇ ಅಯ್ಯಯ್ಯಪ್ಪ ಅಯ್ಯಯ್ಯಪ್ಪ. ಹೆದ್ದಾರಿಯ ಮಟ್ಟಸ ನೆಲದಲ್ಲಿ ದಾಖಲೆಗೋಸ್ಕರ ದೀರ್ಘ ಸವಾರಿಗಿಳಿಯುವವರಿದ್ದಾರೆ. ಯಾವ ಹಂತದಲ್ಲೂ ರಕ್ಷಣೆ ಸೌಲಭ್ಯಗಳ ನೆರಳಿನಲ್ಲಿ ಕೇವಲ ಕಿಲೋಮೀಟರ್ ಕಲ್ಲಿನ ಲೆಕ್ಕದಲ್ಲಿ 100 ಸಂಭ್ರಮಿಸುತ್ತಾರೆ. ತಪ್ಪೇನಲ್ಲ, ಆದರೆ ನಮ್ಮದು ಭಿನ್ನ. ಅಲ್ಲಿ ಸಾಧನೆಗೆ ಪತ್ರ ಸಾಕ್ಷಿ ಬೇಕೋ ಏನೋ, ಆದರೆ ಇಲ್ಲಿ ನಮಗೆ ನಾವೇ ಪ್ರಮಾಣ, ಆತ್ಮತೃಪ್ತಿ. ಕುದುರೆಯ ಕೆನೆತಕ್ಕೆ ಸೈಕಲ್ ಒಲೆತವನ್ನು ಹೊಂದಿಸಿ ಅಕ್ಷರಶಃ ತೊಟ್ಟ ಬಟ್ಟೆಯಲ್ಲೇ ಶತೋತ್ತರ ಸವಾಲನ್ನು ಸತತ 2 ದಿನವೂ ಸಾಧಿಸಿದ ಚಕ್ರ ತಪಸ್ಸು ಮತ್ತು ಸಿದ್ಧಿ ನಮ್ಮದು. ಹೋಗುವಂದು ಮಿಯಾರಿನಲ್ಲಿ ಕಂಬಳದ ಗದ್ದಲ ಕಂಡಿದ್ದೆವು. ಮರಳುವ ದಾರಿಯಲ್ಲಿ ಅಡ್ವೆಗೆ ಅದರ ಸಂಭ್ರಮ ವರ್ಗಾವಣೆಗೊಂಡಿತ್ತು. ಆದರೆ ನಮ್ಮದು ಯಾವ ಗದ್ದಲವಿಲ್ಲದ ಸ್ಪರ್ಧೆಯೂ ಅಲ್ಲದ ಓಟ. ಇಲ್ಲಿನ ಪುರಸ್ಕಾರ ಯಕಶ್ಚಿತ್ ಬೆಳ್ಳಿ ಚಿನ್ನಗಳ ಪದಕವಲ್ಲ, ಬದಲು ಎಲ್ಲವನ್ನೂ ಮೀರಿದ ಆರೋಗ್ಯಪೂರ್ಣ ಜೀವಶಕ್ತಿಯ ಮರುಸ್ಥಾಪನೆ.